ಆಕಾಶವಾಣಿ ಮಂಗಳೂರು. ಈಗ ಕಿಸಾನ್ ವಾಣಿ. ಚಿನ್ನಾಭರಣಗಳ ಮಾರಾಟದ ಪರಂಪರೆಯಲ್ಲಿ ತುಳುನಾಡಿನ ಜನರ ನಂಬಿಕೆಯ ಹಾಗೂ ನೆಚ್ಚಿನ ಆಯ್ಕೆಯಾಗಿರುವ ಆಭರಣ್ ಜುವೆಲ್ಲರ್ಸ್ನ ಹೊಚ್ಚ ಹೊಸ ಶೋರೂಮ್ ಈಗ ಮಂಗಳೂರಿನ ಮಣ್ಣಗುಡ್ಡದಲ್ಲಿ ನಿಮಗಾಗಿ ಶುಭಾರಂಭಗೊಂಡಿದೆ. ಆಭರಣ್ ಜುವೆಲ್ಲರ್ಸ್ ಕರ್ನಾಟಕ ಬ್ಯಾಂಕ್ ಹತ್ತಿರ ಮಣ್ಣಗುಡ್ಡ. ವೈವಿಧ್ಯಮಯ ಚಿನ್ನಾಭರಣಗಳ ಆಯ್ಕೆಗೆ ಆಭರಣ್ ಜುವೆಲ್ಲರ್ಸ್. ನಾಳೆಯಿಂದ ಕೆಲ್ಸಕ್ ಬರಕಿಲ್ಲ ಸ್ವಾಮಿ. ಯಾಕಮ್ಮ, ಏನಾಯ್ತು? ನನ್ ನಾಳೆಯಿಂದ ಕಾಲೇಜಿಗೆ ಹೋಯ್ತಾ ಇದ್ದೀನಿ. ಹೌದಾ? ಫೀಸ್ ಎಲ್ಲ ಯಾರು ಕೊಡ್ತಾರಮ್ಮ? ಬಿಜೆಪಿ ಸರ್ಕಾರ ನನಗೆ ರೈತ ವಿದ್ಯಾನಿಧಿ ಯೋಜನೆಯಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಓ, ಸದ್ಯ ಈಗ ಬಿಜೆಪಿ ಸರ್ಕಾರ ಬಂದಿರೋದ್ರಿಂದ ಸುಮಾರು ಜನ ಮಕ್ಕಳು ಕಾಲೇಜ್ ಹೋಗಂಗಾಯ್ತು. ಒಳ್ಳೇದಾಗ್ಲಮ್ಮ, ಹೋಗ್ಬಾ. ಓ ಸ್ವಾಮಿ, ರೈತ ವಿದ್ಯಾನಿಧಿ ನೀಡಿದೆ ರಾಜ್ಯದ ಲಕ್ಷಾಂತರ ಮಕ್ಕಳ ಓದಿನ ಕನಸಿಗೆ ನೆರವಿನ ಹಸ್ತ. ಡಬಲ್ ಎಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ಮತ ನೀಡಿ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಆಹಾರದಲ್ಲಿ ಮನೆಯಂಗಳದ ಸಸ್ಯಗಳ ಉಪಯೋಗಗಳ ಕುರಿತು ಆರೂರು ಮಂಜುನಾಥ ರಾವ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಕೇಳುಗರೆ, ಸಾಮಾನ್ಯವಾಗಿ ಹೇಳುವಂತಹದ್ದು ನಾವು ತಿನ್ನುವಂತಹ ಆಹಾರ ಹೇಗಿರುತ್ತದೋ ಅದರ ಮೇಲೆ ನಮ್ಮ ಆರೋಗ್ಯ ನಿಂತಿದೆ ಅಂತ ಹೇಳಿ. ಎಷ್ಟೋ ಸಾರಿ ನಮ್ಮ ಆಹಾರದ ಬಗ್ಗೆ ನಾವು ಹೆಚ್ಚಿನ ಕಾಳಜಿಯನ್ನು ವಹಿಸುವುದಿಲ್ಲ. ತಿಂದ ನಂತರ ಅಜೀರ್ಣ ಆಯಿತು ಅಂತಲೋ ಅಥವಾ ಇನ್ನೇನೋ ಕಾಯಿಲೆ ಬಂತು ಅಂತಲೋ ವೈದ್ಯರಲ್ಲಿಗೆ ಓಡ್ತೇವೆ. ಅದರ ಬದಲಿಗೆ ನಾವು ತಿನ್ನುವಂತಹ ಒಂದು ಆಹಾರ ಸತ್ವಪೂರ್ಣವಾಗಿರಬೇಕು, ತಾಜಾ ಆಗಿರಬೇಕು. ಹಾಗಿದ್ದಾಗ ರೋಗ ಬರುವ ಸಾಧ್ಯತೆಯೂ ಕೂಡ ಕಡಿಮೆ, ನಮ್ಮ ಆರೋಗ್ಯವೂ ಕೂಡ ಸುಧಾರಣೆ ಆಗ್ತದೆ ಎನ್ನುವಂತಹ ವಿಚಾರವನ್ನು ನಾವು ಮರಿತಾ ಇದ್ದೀವಿ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ಆರೂರು ಮಂಜುನಾಥರಾವ್ ಅವರಿದ್ದಾರೆ. ದಿನನಿತ್ಯದ ಆಹಾರದಲ್ಲಿ ಮನೆಯಂಗಳದ ಸಸ್ಯಗಳ ಉಪಯೋಗವನ್ನು ಯಾವ ರೀತಿ ಮಾಡಬಹುದು, ಏನು ಮಾಡಬೇಕು, ಏನು ಮಾಡಬಾರದು, ಈ ವಿಚಾರವಾಗಿ ಅವರು ಮಾತನಾಡೋದಕ್ಕಿದ್ದಾರೆ. ಆರೂರು ಮಂಜುನಾಥರಾವ್ ಅವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾನು ಕೂಡ ನಿಮ್ಮ ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ಆತ್ಮೀಯ ವಂದನೆ. ಮನೆ ಅಂಗಳದ ಔಷಧೀಯ ಸಸ್ಯಗಳಿಂದ ಆರೋಗ್ಯ ನಿರ್ವಹಣೆ ಕುರಿತು ಮಾತಾಡಲಿಕ್ಕೆ ಹೊರಟಿದ್ದೇನೆ. ಸೊ ಅದಕ್ಕೆ ಸಿದ್ಧರಾಗಿರುವ ನಿಮಗೆಲ್ಲ ನನ್ನ ಆತ್ಮೀಯ ವಂದನೆಗಳು. ಸಂತೋಷ. ಈಗ ನಮ್ಮ ಆಹಾರ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಹೇಗಿದೆ ಮತ್ತು ಅದು ಹೇಗಿರಬೇಕಿತ್ತು ಅಂತ ನಿಮ್ಗೆ ಅನಿಸ್ತದೆ? ನಾವು ತಿನ್ನುವ ಆಹಾರ ಎಲ್ಲ ಈಗ ಬಹುಶಃ ಅದರಲ್ಲಿ ವಿಷಯವೇ ತುಂಬಿದೆ ಅನಿಸ್ತದೆ ನನಗೆ. ನಮ್ಗೆ ನಮ್ಗೊಂದು ಚಿಂತನೆ ಬೇಕು. ಅಂದ್ರೆ ನಮ್ಗೆ ನಾವು ಒಂದು ನಿಸರ್ಗದ ಜೀವಿಗಳು, ಒಂದು ಒಂದಷ್ಟು ಲಕ್ಷಾಂತರ ಜೀವಿಗಳಿದ್ದಾವೆ. ಯಾವ ಜೀವಿಗಳಿಗೆ ಕೂಡ ಈ ಆರೋಗ್ಯ ಸಮಸ್ಯೆ ಇಲ್ಲ. ಆಕ್ಚುಲಿ ಅವಕ್ಕೆಲ್ಲ ನಾವು ಪರಿಸರದಲ್ಲಿ ಲಭ್ಯ ತಾಜಾ ಆಹಾರ ವಸ್ತುಗಳನ್ನು ತಿನ್ಕೊಂಡು ಅವಕ್ಕೆ ಆರೋಗ್ಯದಲ್ಲಿ ಇರ್ತವೆ. ವ್ಯಾಧಿಯೂ ಬರುದಿಲ್ಲ, ಆಮೇಲೆ ಏರುಪೇರು ಆಗುದಿಲ್ಲ. ಸಹಜ ಆಗಮನ, ಸಹಜ ನಿರ್ಗಮನ. ಪ್ರಕೃತಿಯ ಕಾನೂನುಗಳಿಗೆ ಅಂದ್ರೆ ಅದು ಪ್ರಕೃತಿಯಲ್ಲಿ ಒಂದು ಕಾನೂನು ಇದೆ. ನಾವು ನಮ್ಗೆಲ್ಲ ಅದಷ್ಟು ಬರ್ತಾ ಇಲ್ಲ ಅಂದ್ರೆ ಗಮನಕ್ಕೆ. ಕಾನೂನು ಇದೆ ನಮ್ಗೆ, ನಾವು ಮಾಡಿದ ಕಾನೂನು ಮಾತ್ರ ನಮ್ಗೆ ಬರ್ತದೆ. ಅದನ್ನು ಉಲ್ಲಂಘಿಸುವುದಲ್ಲೇ ನಾವು ವ್ಯರ್ಥ ಸಮಯ ಕಳಿತೀವಿ. ಸೊ ನಿಸರ್ಗದ ಕಾನೂನುಗಳನ್ನು ಯಾರ್ಯಾರು ಫಾಲೋ ಮಾಡ್ತಾರೆ ಅವರಿಗೆ ಈ ಸಮಸ್ಯೆ, ಆರೋಗ್ಯ ಸಮಸ್ಯೆ ಇಲ್ಲ. ಆರೋಗ್ಯ ರಕ್ಷಣೆ, ಆರೋಗ್ಯ ರಕ್ಷಣೆ ಮಾಡುದು, ಆಮೇಲೆ ಆರೋಗ್ಯದ ಅನಾರೋಗ್ಯ, ಎರಡಕ್ಕೂ ನಾವೇ ಕಾರಣರು. ನಿಸರ್ಗವನ್ನು ಒಂದು ತೆರೆದ ಕಣ್ಣಿನ ಓಪನ್ ಐಸ್ ಇಂದ ನೋಡಿದ್ರೆ ನಮಗ್ ಗೊತ್ತಾಗ್ತದೆ ಇದು ಯಾಕೆ ಕಾಯಿಲೆ ಬರ್ತದೆ ಅಂತೆ. ನಾವು ಸಿಂಪಲ್ ಸರ್, ನಮ್ಮ ಜೀರ್ಣಾಂಗಕ್ಕೆ ಹೊಂದುವ ಪರಿಸರದಲ್ಲಿ ಇರುವ ತಾಜಾ ಆಹಾರ ವಸ್ತುಗಳ ಸೇವನೆಯಿಂದ ರೋಗ ನಿರೋಧ ಶಕ್ತಿ ಪಡಿತೀವಿ. ಹಾಗೆ ಉಳಿದೆಲ್ಲ ಪ್ರಾಣಿಗಳು ಪಕ್ಷಿಗಳು ಕೂಡ ಅದೇ ರೀತಿಯಲ್ಲಿ ಅವರ ಆರೋಗ್ಯ ಕಾಪಾಡ್ಕೊಳ್ತಾರೆ. ನಿಸರ್ಗದ ಈ ಒಂದು ಸೂಕ್ಷ್ಮ ಎಡೆ ನಮ್ಗೆ ಅರ್ಥ ಆದ್ರೆ ನಾವು ಕೂಡ ರೋಗರಹಿತರಾಗ್ಲಿಕ್ಕೆ ಸಾಧ್ಯ ಇದೆ. ಈಗ ಈ ವಿಷಯದಲ್ಲಿ ನನ್ನ ಸ್ವ ಅನುಭವಕ್ಕೆ ಬಂದ ಮತ್ತು ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಿದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಂಗೆ ಬಹಳ ಖುಷಿ ಆಗ್ತದೆ ಸರ್. ಖಂಡಿತವಾಗಿ ಹಂಚಿಕೊಳ್ಬಹುದು. ಆದ್ರೆ ಒಂದು ಇಲ್ಲಿ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡಬೇಕು. ಈಗ ಎಲ್ಲರಿಗೂ ಕೂಡ ಈ ಒಂದು ಅವಕಾಶ ಇಲ್ಲದೆ ಹೋಗಬಹುದು. ಮನೆಯ ಅಂಗಳದಲ್ಲಿ ಬೆಳೆದಿರುವಂತಹ ಸಸ್ಯವನ್ನು ಹುಡುಕಿದ್ರೆ ಎಲ್ಲಿ ಅಂತ. ಪೇಟೆಗೆ ಸೇರಿದವರು ಸುಮಾರು ಅರ್ಧ ಭಾಗ ಪೇಟೆಯಲ್ಲೇ ಇದ್ದಾರೆ ಜನರು. ಅದು ಅವರ ಏನ್ ಹೇಳ್ತೇವೆ ಕರ್ಮ ಅಂತ ಹೇಳ್ತೇವೆ. ಆಕ್ಚುಲಿ ನಮಗೆ ಈ ಭೂಮಿಯಲ್ಲಿ ಸಾಕಷ್ಟು ಇದಿದೆ. ನಾವು ಮನುಷ್ಯ ಹಣದ ಹಿಂದೆ ಹೋಗಿ ಜಾಸ್ತಿ ಜಾಸ್ತಿ ಹಣ ಗಳಿಸ್ಬೇಕು ಅಂತ ಹೇಳ್ಕೊಂಡು ಏನೇನೋ ಸರ್ಕಸ್ ಮಾಡ್ತಾ ಇದ್ದ ಪರಿಣಾಮ ನಾವೀಗ ಅನುಭವಿಸ್ತಾ ಇದ್ದೇವೆ. ನಮ್ಗೆ ಎಂತದ್ದು ಬೇಡದ ಕಾಯಿಲೆಗಳು ಇಲ್ಲ, ಮೊದ್ಲು ಗೊತ್ತಿಲ್ಲದ ಕಾಯಿಲೆಗಳೆಲ್ಲ ಬರ್ತಾ ಇದಾವೆ. ಸೊ ನಾವು ನಿಸರ್ಗದಿಂದ ಎಷ್ಟು ದೂರ ಹೋಗ್ತೀವೋ ಅಷ್ಟು ಕಾಯಿಲೆ ನಮ್ಮನ್ನು ಜಾಸ್ತಿ ಕಾಡುತ್ತೆ ಸರ್. ನಾವು ಕಷ್ಟ ಪಡಬೇಕಾಗ್ತದೆ. ಅದಕ್ಕೆ ಪರಿಹಾರ ನನಗೆ ಗೊತ್ತಿಲ್ಲ ಸರ್. ಬಟ್ ಎಲ್ರು ಈಗ ಮನೆಯಲ್ಲಿರೋ ಕೂಡ ಈಗ ಟೆರೇಸು ಅಥವಾ ಒಂದು ಸಣ್ಣ ಜಾಗ ಇತ್ತು ಅಂದ್ರೆ ಅಲ್ಲಿಯೇ ಕೂಡ ಒಂದು ಬೆಳೆಸ್ಕೊಂಡು ಆರೋಗ್ಯ ನಮ್ಗೆ ಸಿಂಪಲ್ ಸರ್, ತಂಬಳಿ ಅಂತ ನಾವು ಮಾಡ್ತೀವಿ. ಒಂದು ಒಂದು ರೋಗ ನನಗೆ ರೋಗ ನಿರೋಧಕ ನನಗೆ ಬಹಳ ನನ್ನ ಅನುಭವದಲ್ಲಿ ಹೇಳ್ತೀನಿ ನನ್ನದು ರೋಗ ನಿರೋಧಕ ಮತ್ತೆ ವ್ಯಾಧಿ ನಿರೋಧಕ ಎರಡೂ ಹೌದು. ಅದು ನಮ್ಗೆ ನಮ್ಗೆ ಮಾಡ್ಲಿಕ್ಕೆ ಏನ್ ಕಷ್ಟ ಇಲ್ಲ. ದಿನಕ್ಕೊಂದು ತಂಬಳಿ ಒಂದು 20-30 ಬೇಡ 20-15 ಚಟ್ಟಿ ಇಟ್ಕೊಳ್ಳಿ ಸರ್. ಚಿಟ್ಟಿಯಲ್ಲಿ ದಿನಕ್ಕೆ ಒಂದೊಂದು ಗಿಡದ ಚಿಗುರು ಅಷ್ಟೇ ಸಾಕು. ಸಸ್ಯ ಔಷಧೀಯ ಸಸ್ಯಗಳ ಎಲ್ಲಾ ಭಾಗಗಳು ನಮ್ಗೆ ಬೇಕು ಆಕ್ಚುಲಿ. ಬಟ್ ತಂಬಳಿ ಮಾಡ್ಲಿಕ್ಕೆ ಚಿಗುರು, ಮೈಕ್ರೋ ನ್ಯೂಟ್ರಿಷನ್ಸ್ ಜಾಸ್ತಿ ಇರುವ ಚಿಗುರು ನಮ್ಗೆ ನಮ್ಮ ಆರೋಗ್ಯಕ್ಕೆ ಭಾರಿ ರೋಗ ನಿರೋಧ ಶಕ್ತಿಗೆ ಅದನ್ನ ನಾವು ದಿನಕ್ಕೊಂದು ಬಳಸಿ ಸಾಕು, ನಿಮ್ಗೆ ತನ್ನಷ್ಟಕ್ಕೆ ಬರ್ತದೆ. ಇದು ಹಿಂದೆ ಅವರೊಂದು ಗಾದೆ ಇದೆ, ಉಂಬಳಿ ತಂಬಳಿ ಕಂಬಳಿ ಅಂತ. ಇಷ್ಟು ಇದ್ರೆ ನಾವು ಜೀವನದಲ್ಲಿ ನೆಮ್ಮದಿ ಆಗ್ಲಿಕ್ಕೆ ಸಾಧ್ಯ ಅಂತ. ಬಹಳ ಇವರದ್ದೆಲ್ಲ ಹಿರಿಯರದ್ದು ಕೆಲವೆಲ್ಲ ಇದುಂಟಲ್ಲ, ನಾವು ಬಹುಶಃ ಅದನ್ನು ಗಮನಿಸ್ತಾ ಇಲ್ಲ. ನಮ್ಗೆ ಉಂಬಳಿ ಅಂತ ಹೇಳಿದ್ರೆ ನಮ್ಗೆ ಇದು ಎಂತದ್ದು ಇನ್ಕಮ್ ಆದಾಯ ಬೇಕು, ಆದಾಯ ಬೇಕು. ಆಮೇಲೆ ಕಂಬಳಿ ಬಟ್ಟೆ, ರಾಶಿ ಬಟ್ಟೆ ಅಂತ ಬೇಡ ನಮ್ಗೆ, ನಮ್ಗೆ ಎಷ್ಟು ಬೇಕೋ ಅಷ್ಟೇ. ನಮ್ಮ ಅಪ್ಪ ಹಂಗೆ ಬಾರಿ ನೆನಪು ಮಾಡ್ತಾರೆ ಸರ್, ಎರಡೇ ಬಟ್ಟೆಯಲ್ಲಿ ಚೇರ್ಕಾಡಿ ರಾಮಚಂದ್ರಯ್ಯರನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹೌದು ಸರ್, ಎರಡೇ ಬಟ್ಟೆಯಲ್ಲಿ ಇಡೀ ಜೀವನ ಕಳೆದಾರ ಅವರು. ಪ್ರತಿ ವರ್ಷಕ್ಕೆ ಎರಡು ಬಟ್ಟೆ ಅಷ್ಟೇ. ಸೊ ಇದು ಆಮೇಲೆ ತಂಬಳಿ ಅಂತ, ಈ ಒಂದು ತಂಬಳಿ ಬಹುಶಃ ಇದರಲ್ಲಿ ನಾವು ಬಳಸುವ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅದೆಲ್ಲ ಜೀರ್ಣಕಾರಿ ಮತ್ತೆ ಔಷಧಯುಕ್ತ, 100% ಪೌಷ್ಟಿಕಾಂಶ. ನಮ್ಗೆ ಕಾಯಿಲೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ಪರಿಸರ, ಇನ್ನೊಂದು ಬದುಕುವ ರೀತಿ ಸರ್, ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ನಾವು. ಏನೇನೋ ಕಷ್ಟಪಟ್ಕೊಂಡು ಟೆನ್ಷನ್ ಮಾಡ್ಕೊಂಡು ಒತ್ತಡದಿಂದ ಬದುಕ್ತಾ ಇದೀವಿ, ಆದ್ರೆ ಅದು ಸರಿಯಲ್ಲ. ಮತ್ತೆ ಸೇವಿಸುವ ಆಹಾರ, ನಾವು ತಿನ್ನುವ ಆಹಾರ ಈಗ ವಿಷಯವೇ ಸರ್. ಹೌದೌದು, ಅದು ಬೇರೆ ಬೇರೆ ಬೇರೆ ಮಾತೇ ಇಲ್ಲ, ಅದ್ ನನ್ನ ಹತ್ರ ವಿಷಯವೇ ತಿಂತಾ ಇದೀವಿ. ಸೊ ಅದು ನಮ್ಗೆ ಇನ್ನೊರೊಂದು ಇದು ಹೇಳಿದ್ದಾರೆ ಅಂತದ್ದು ಶ್ಲೋಕ, ಆಹಾರ ಸಂಭವಸ್ತು ರೋಗಶ್ಚಾರ ಸಂಭವ ಅಂತ. ಇದು ಶುಶ್ರುತ ಹೇಳಿದ ಒಂದು ಮಾತು ನಮ್ಗೆ, ಅಂದ್ರೆ ಫುಡ್ ಇಸ್ ಮದರ್ ಆಫ್ ಆಲ್ ಡಿಸೀಸಸ್, ಫುಡ್ ಇಸ್ ರೆಮಿಡಿ ಫಾರ್ ಡಿಸೀಸ್ ಅಂತ. ಅಂದ್ರೆ ನಮ್ಗೆ ಆಹಾರ ಆರೋಗ್ಯಕ್ಕೂ ಹೌದು, ಆಮೇಲೆ ಕಾಯಿಲೆ ಬರ್ಲಿಕ್ಕೂ ಹೌದು, ಎರಡು ಅದೇ ಕಾರಣ. ಕಾಯಿಲೆ ಬಂದ್ಮೇಲೆ ಗುಣಗಳಿಗೆ ಕೂಡ ನಮ್ಗೆ ಆಹಾರವೇ ಕಾರಣ ಸರ್. ನಾವೇನು ಮದ್ದು ತಕೊಂಡು ಮಾತ್ರೆ ತಕೊಂಡು ಟಾನಿಕ್ ತಕೊಂಡು ಗುಣ ಮಾಡ್ಕೊಳ್ತೀವಿ ಅಂತ ಹೇಳ್ತೀರಿ, ಒಂದು ತಾತ್ಕಾಲಿಕ ಪರಿಹಾರ. ತಾತ್ಕಾಲಿಕ ಸರ್, ಎಕ್ಸಾಕ್ಟ್ಲಿ. ಸೊ ಅದನ್ನು ನಾವು ಪರ್ಮನೆಂಟ್ ಇದು ಮಾಡ್ಬೇಕಂದ್ರೆ ನಾವು ತಾಜಾ ಆಹಾರ ತಿನ್ಬೇಕು, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗ್ಬೇಕು. ಈಗ ರಾಸಾಯನಿಕ ಔಷಧಿ ಹೋದ್ರು ಕೂಡ ನೀವು ದೇಹ ತಂದ್ರೆ ನೀವು ಸರಿ ಊಟ ಮಾಡಿ ಅಂತ ಹೇಳ್ತಾರೆ. ಅವ್ರು ನೀವು ಮಾತ್ರೆ ತಿಂದ ಕೂಡಲೇ ನಿಮ್ಗೆ ಗುಣ ಆಗ್ಬಿಡ್ತದೆ ಅಂತ ಅವರು ಹೇಳುದಿಲ್ಲ. ಆಹಾರ ತಗೋಬೇಕು. ಸೊ ಆಹಾರ ತಗೊಳ್ಳುವಾಗ ನಮ್ಗೆ ಪ್ರಜ್ಞೆ ಬರಬೇಕು ಸರ್. ಹೌದೌದು. ಮಂಜುನಾಥ್ ಅವರಿಗೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೇನೆ. ನೀವು ತಂಬಳಿಯ ಬಗ್ಗೆ ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ, ಕೆಲವೊಂದು ಉದಾಹರಣೆಯನ್ನ ಹೇಳಿ, ಯಾವ ಯಾವ ತಂಬಳಿಯನ್ನ ಮಾಡಬಹುದು, ಹೇಗೆ ಮಾಡುವುದು, ಮತ್ತು ಅದರ ಅನುಕೂಲತೆಗಳು ಏನೇನು ಅಂತ. ಓಕೆ ಸರ್, ನಮ್ಗೆ ತಂಬಳಿ ನಮ್ಮ ಹತ್ರ ಬಿದ್ದು ಹೊರಳಾಡ್ತಾ ಇರುವ ಗಿಡಗಳು ಸಾಕು ಸರ್, ಅಷ್ಟೇ ಸಾಕು ನಮ್ಗೆ. ಒಂದು ಹಾಗೆ ಹೇಳಿದ್ರೆ 15 ಸಾಕು, 15 ನಮ್ಮ ಮನೆ ಹತ್ರ 100 ಗಿಡಗಳು ಇದ್ದಾರೆ. ಸೊ ಅದು ಅಂದ್ರೆ ಚಿಗುರು ಬಹಳ ಒಳ್ಳೇದು. ಕೆಲವು ಉದಾಹರಣೆ ಹೇಳಿ ಸರ್. ಹೇಳ್ತೇವೆ, ಹೂವು ಕೆತ್ತೆ ಬೀಜ ಎಲ್ಲದ್ರಿಂದ ಮಾಡ್ಲಿಕ್ಕೆ ಆಗುತ್ತೆ ಸರ್. ಈಗ ಹೂವಿಂದ ಮಾಡುದಾದ್ರೆ ಸುಲಭ ಸರ್. ಆಕ್ಚುಲಿ ಅಮೃತ ಬಳ್ಳಿ ಅಂತ ನಮ್ಗೆ ಸಿಗ್ತದೆ ಎಲ್ಲ. ಹೌದು, ಅಮೃತ ಬಳ್ಳಿ ಅದು ಒಂಥರ ಒಗರು, ಜ್ವರನಾಶಕ. ನಮ್ಗೆ ಒಂದು ಇದು ಬೇಕು ಸರ್, ಯಾವ್ದು, ಷಡ್ರಸ ಅಂತ. ಈ ಷಡ್ರಸ ಉಪ್ಪು ಹುಳಿ ಸಿಹಿ ಖಾರ ಕಹಿ ಒಗರು, ಅಮೃತ ಬಳ್ಳಿ ಒಗರು. ಸೊ ಇಂತಹದ್ದು ಬೇರೆ ಬೇರೆ ರೀತಿಯ ಗಿಡಗಳನ್ನ ನಾವು ಬೆಳೆಸ್ಕೊಂಡ್ರೆ ಸಾಕು ನಮ್ಗೆ. ಸೊ ನಮ್ಗೆ ನೋಡಿ, ಅಮೃತ ಬಳ್ಳಿಲಿ ಒಂದು 16 ನಮ್ಗೆ ಕಾಯಿಲೆ ಗುಣ ಮಾಡುವ ಔಷಧೀಯ ಗುಣಗಳಿದ್ದಾವೆ. ಸೊ ಇದು ನೋಡಿ, ಹೃದ್ರೋಗ, ಆಮೇಲೆ ಮೂಲವ್ಯಾಧಿ ಬಂದ್ರೆ ಮಧುಮೇಹಕ್ಕೆ, ಚರ್ಮ ರೋಗಕ್ಕೆ, ಆಮೇಲೆ ಕಾಮಾಲೆ ಬಂದ್ರೆ, ಶರೀರ ಪೋಷಕ, ನಮ್ಗೆ ಪೌಷ್ಟಿಕಾಂಶ ಬೇಕಲ್ಲ ಸರ್, ಇದರಲ್ಲಿ ಪೌಷ್ಟಿಕಾಂಶ ಕೂಡ ಇದೆ. ಸೊ ಎಲ್ಲ ಎಲ್ಲ ಸಸ್ಯಗಳು ಇದೆ. ಆಮೇಲೆ ಸೌಂದರ್ಯ ವರ್ಧಕ, ಇನ್ ಕೆಲವರು ಬಹಳ ನಮ್ದು ಮುಖದಲ್ಲಿ ಕಾಂತಿ ಬರಬೇಕು ಹಾಗೆ ಅಂತ ಹೇಳಿದ್ರೆ ಇದರಲ್ಲಿ ಅದು ಕೂಡ ಇದೆ. ಇದಂತಲ್ಲ, ನಮ್ಮನೆ ಸುತ್ತಮುತ್ತಲು ಎಲ್ಲರಲ್ಲೂ ಇದೆ ಸರ್. ಮಲಬದ್ಧತೆ ಆಗದೆ ಇರ್ಲಿಕ್ಕೆ ಮೇನ್ ನೀವು ಸೇವಿಸಬೇಕಾದ್ದು ಈ ಸೊಪ್ಪುಗಳನ್ನ, ತರಕಾರಿಗಳನ್ನ, ಸೊಪ್ಪು ತರಕಾರಿಗಳನ್ನ. ಸೊ ಇದು ಅಮೃತ ಬಳ್ಳಿ ಬಂದು, ಇನ್ನು ಇದು ಇದೆ ಒಂದು ದಡಪತ್ರೆ ಅಂತ ನಾವು ಹೇಳ್ತೀವಿ, ಅದೇನಂದ್ರೆ ಸಂಬಾರ ಬಳ್ಳಿ ಅಂತ, ಅದು ಕೂಡ ಸರ್ ಕಿಡ್ನಿ ಸ್ಟೋನ್ ಮತ್ತೆ ಮೂತ್ರಕೋಶದ ಕಲ್ಲು ಮತ್ತೆ ಇದು ಪಿತ್ತಕೋಶದ ಕಲ್ಲು ಕರೆಸಲಿಕ್ಕೆ ಬೆಸ್ಟ್ ಸರ್. ನೀವು ತಂಬಳಿ ಗಿಂಬಿಡಿ ಚಟ್ನಿ ದೋಸೆ ಎಲ್ಲ ಮಾಡಿ ಹಸಿ ಕೂಡ ತಿನ್ಬೋದು ಸರ್. ನಿಮ್ಗೆ ಒಂದು ಅಮೃತ ಬಳ್ಳಿ ಎಲೆ, ದಡಪತ್ರೆ ಎಲೆ, ಕರಿಬೇವಿನ ಎಲೆ, ತುಳಸಿ ಎಲೆ, ಎರಡಡಿ ಎಲೆ ದಿನ ಬೆಳಿಗ್ಗೆ ನೀವು ಬರೀ ಮುಖ ತೊಳೆದು ಕೂಡಲೇ ಬರೀ ಹೊಟ್ಟೆಗೆ ತಿನ್ನಿ ಸರ್. ನಿಮ್ಗೆ ಸಾಧಾರಣ ಒಂದು 60% ಕಾಯಿಲೆ ನಿಮ್ಮನ್ನು ಕಾಡುದಿಲ್ಲ. ಅಷ್ಟೇ ಸಾಕಾಗ್ತದೆ ನಮ್ಗೆ. ಸೊ ಇನ್ನು ಇದು ತಯಾರಿಸ್ಲಿಕ್ಕೆ ಮತ್ತೆ ಇದು ಯಾಕೆ ಒಳ್ಳೇದು ಅಂತ ಹೇಳಿದ್ರೆ, ಇದರಲ್ಲಿ ಉಪಯೋಗಿಸ್ತೀವಿ ನಾವು ಶುಂಠಿ, ಜೀರಿಗೆ, ಕಾಳುಮೆಣಸು ಇಂಥವೆಲ್ಲ ಉಪಯೋಗಿಸ್ಲಿಕ್ಕೆ ಉಂಟು. ಇದು ಜೀರ್ಣಕಾರಿ ಮತ್ತೆ ಬೇಯಿಸ್ಲಿಕ್ಕಿಲ್ಲ ಸರ್. ಇದನ್ನ ಬೇಯಿಸಿದ್ರೆ 50% ಇದು ಎಂತದ್ದು ಪೌಷ್ಟಿಕಾಂಶ ನಷ್ಟ ಆಗ್ಬಿಡ್ತಾರೆ, ನಷ್ಟ ಆಗ್ಬಿಡ್ತಾರೆ. ಅದಕ್ಕೆ 100% ಪೌಷ್ಟಿಕಾಂಶ ಸಿಗ್ತದೆ. ಮತ್ತೆ ಈ ತಂಬುಳಿ ಈಗ ಗ್ಯಾಸ್ಟ್ರಿಕ್, ಆಸಿಡಿಟಿ ಅಂತ ಏನು ಒದ್ದಾಡ್ತಾ ಇರ್ತಾರೆ ಜನ, ಅದಕ್ಕೆ ಅದು ಬಾರದ ಹಾಗೆ ಇದು ರಾಮಬಾಣ ಸರ್. ಇದು ಬಹಳ ಚೆನ್ನಾಗಿರ್ತದೆ. ಅದರ ತಯಾರಿಸಲಿಕ್ಕೆ ಬಹಳ ಸುಲಭ ಸರ್, ಒಂಚೂರು ಹೇಳ್ಬಿಡ್ತೇನೆ ನಾನು. ಒಂದು ಮುಷ್ಟಿ ಚಿಗುರು, ಒಂದು ಮುಷ್ಟಿ ತೆಂಗಾಯಿ ತುರಿ, ಮತ್ತೆ 1 inch ಹಸಿ ಶುಂಠಿ, ಇದನ್ನ ಮತ್ತೆ 10 ಕಾಳುಮೆಣಸು ಇದನ್ನ ಹಾಕಿ ರುಬ್ಬೇಕು ಸರ್. ನೈಸ್ ಆಗ್ತದೆ, 2 ನಿಮಿಷದಲ್ಲಿ ನಿಮ್ಗೆ ನೈಸ್ ಆಗ್ತದೆ. ಅದಕ್ಕೆ 1 ಲೋಟ ಮಜ್ಜಿಗೆ ಸೇರಿಸಿ ಸರ್, ಮೊಸರು ಸೇರಿಸಕ್ಕಿಂತ ಮಜ್ಜಿಗೆ ಸೇರಿಸಿದ್ರೆ ಒಳ್ಳೇದು. ಆಮೇಲೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸರ್, ಒಗ್ಗರಣೆ ಕೊಡ್ಲಿಕ್ಕೆ ಏನು ಹೇಳ್ಕೊಡ್ಬೇಕಾಗಿಲ್ಲ, ಕರಿಬೇವು ಸೊಪ್ಪು ಅದೆಲ್ಲ ಹಾಕಿ ಒಂದಷ್ಟು ಒಂದು ಒಗ್ಗರಣೆ ಕೊಡೋದು. 10 ನಿಮಿಷ ತಯಾರಾಗ ತಂಬಳಿ ನಿಮಗೆ ರೋಗ ನಿರೋಧಕ, ವ್ಯಾಧಿ ನಿವಾರಕ ಎರಡೂ. ಅದನ್ನು ಒಳ್ಳೇದಂತ ಹೇಳಿ ನಾವು ನಮ್ಗೆ ಏನ್ ಗೊತ್ತಲ್ಲ, ಒಳ್ಳೆ ಅಂತ ಹೇಳಿದ ಕೂಡಲೇ ಒಂದೊಂದು ಚಂಬು ಕುಡಿದು ಬಿಡ್ತೀವಿ. ಸರಿ ಸರಿ, ಅದು ಮಾಡಕ್ ಹೋಗ್ಬಾರ್ದು. ಆಕ್ಚುಲಿ ಒಂದು ಸೌಟು ಅಷ್ಟೇ, ಹಿತಮಿತವಾಗಿ ಇರಬೇಕು, ಅಮೃತವಾದರೂ ವಿಷವಾಗಬಾರ್ದು. ಅದೇ ಹಿತ ಬುಕ್, ಮಿತ ಬುಕ್, ಶುಧ ಬುಕ್, ಕೃತ ಬುಕ್ ಅಂತ ಹಿಂದಿನವರು ಅದು ಕೂಡ ಹೇಳಿಕೊಟ್ರು ಸರ್. ಎಷ್ಟು ಬೇಕೋ ಒಂದು ಚಮಚ ನಾವು ತಿಂದ್ರೆ, ಒಂದು ಅನ್ನದ ಒಂದು ಮುಷ್ಟಿ ಅನ್ನ ತಿಂದ್ಬಿಟ್ರೆ ಸಾಕು ಸರ್. ಪ್ರತಿ ದಿವಸ ಒಂದಲ್ಲ ಒಂದು. ಮನೆ ಹತ್ರ ನೋಡಿ, ದಡಪತ್ರೆ ಇದೆ, ಆಮೇಲೆ ಬ್ರಾಹ್ಮಿ ಅಂತಿದೆ, ಉರ್ಗ ಅಂತಿದೆ, ಜಲಬ್ರಾಹ್ಮಿ ಅಂತ ಅದರಲ್ಲೂ ಕೂಡ ಇದೆ, ಮಿದುಳು ಪೋಷಕ ಇವೆಲ್ಲ. ನೆಲ ನೆಲ್ಲಿ ಅಂತ ಈಗ ಮಳೆಗಾಲ ಶುರು ಆದ ಕೂಡಲೇ ರಾಶಿ ಹುಡ್ತದೆ ಸರ್. ಅದು ಕಾಮಾಲೆಗೆ ಅದಕ್ಕಿಂತ ಬೆಸ್ಟ್ ಇಂಗ್ಲಿಷ್ ರಾಸಾಯನಿಕ ಔಷಧಿಯಲ್ಲಿ ಅದಕ್ಕೆ ಸರಿಯಾದ ಔಷಧ ಇಲ್ಲ. ಇದು ಕಾಮಾಲೆ ನಮ್ಗೆ ಅದು ಜ್ಯೂಸ್ ಅಂದ್ರೆ ಇಡೀ ಸಮೂಲ ಜ್ಯೂಸ್ ಕುಡಿದ್ರೆ 15 ದಿವಸದಲ್ಲಿ ಕಾಮಾಲೆ ಕಂಟ್ರೋಲ್ ಬರ್ತದೆ. ಅಷ್ಟು ಶಕ್ತಿ ನೆಲನೆಲ್ಲಿ ಅದು ಭಾರಿ ಸರ್. ಆಮೇಲೆ ಅದು ಚರ್ಮ ರೋಗ, ಅಜೀರ್ಣಕ್ಕೆ, ಲಿವರ್ ರಿಜನರೇಷನ್ ಆಗುವಂತ ನಾವು ಕಾಮಾಲೆ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಲಿವರ್ ಅದ್ರ ಇದು ಕೆಲಸ ಅಂದ್ರೆ ಕಮ್ಮಿ ಆಗಿ ಅದು ಬರುವಂತದ್ದು. ಅದು ರೀಜನರೇಷನ್ ಮಾಡ್ಲಿಕ್ಕೆ ಯಾವ ಔಷಧಿಯೂ ಇಲ್ಲ ಅದಕ್ಕೆ. ಇದು ಇದು ಮಾತ್ರ ನೆಲದಲ್ಲಿ ಮಾತ್ರ ಬಹಳ ಒಳ್ಳೆ ಹೌದು. ಆಮೇಲೆ ಎಲೆವರೆಗೆ ಅಂತ ನಮ್ಮ ಸುತ್ತಾರ್ತಾ ಎಲೆ ಸುರಿ ಅಂತ ಹೇಳ್ತೀವಿ, ಅದು ಕೂಡ ಅಷ್ಟೇ. ಅಧಿಕ ರಕ್ತದೊತ್ತಡ, ಶ್ವಾಸಕೋಶದ ಕಾಯಿಲೆಗಳಿಗೆಲ್ಲ ಅದು ಬಹಳ ಇದಾಗ್ತದೆ. ಇನ್ನು ನಾಗಾರ್ಜುನಿ ಅಂತ ಒಂದು ನಮ್ಮಲ್ಲಿ ಇದಿದೆ, ನಾಗಾರ್ಜುನಿ ಅಂತ ಒಂದು ಗಿಡ ಇದೆ. ರಕ್ತ ಕುಡಿ ಅಂತ ಹಾಲು ಕುಡಿ ಅಂತ ಹೇಳ್ತದೆ ಅದಕ್ಕೆ, ಹಾಲು ಕುಡಿ ಅಂತ. ಅದು ಕಟ್ ಮಾಡಿದ್ರೆ ಹಾಲು ಬರ್ತದೆ ಅದರಲ್ಲಿ. ಅದು ಹಿಮೋಗ್ಲೋಬಿನ್ ವರ್ಧಕ ಸರ್. ನಿಮ್ಗೆ ನಿಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಇಲ್ಲ ಅಂದ್ರೆ ನಿಮ್ಗೆ ಖಂಡಿತ ಕಾಯಿಲೆ ಬರ್ತದೆ, ಬೇರೆ ಬೇರೆ ರಕ್ತಹೀನತೆ ಉಂಟಾಗ್ತದೆ. ಅದು ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗ್ತದೆ. ಸೊ ಇದು ಹಿಮೋಗ್ಲೋಬಿನ್ ವರ್ಧಕ, ನಮ್ಮಲ್ಲಿ ಹಿಮೋಗ್ಲೋಬಿನ್ ಅನ್ನು ಜಾಸ್ತಿ ಮಾಡ್ತಾ ಅದು ಕಡಿಮೆ ಆಗ್ತಾ ಇರ್ತದೆ. ನಾವು ಅದಕ್ಕೆ ಸರಿಯಾದ ಆಹಾರ ತಿಂದ್ರೆ ಅದು ಜಾಸ್ತಿ ಆಗ್ತಾ ಇರ್ತದೆ. ಸೊ ಇದು ಹಾಲು ಕುಡಿ ಸಂಜೀವಿನಿ ಅಂತ ನಮ್ಮ ಹಿರಿಯರದನ್ನ ಸಂಜೀವಿನಿ ಗಿಡ ಅಂತ ಹೇಳಿದ್ದಾರೆ. ಸರಿ ಸರಿ, ಅಂದ್ರೆ ಅಷ್ಟು ಶಕ್ತಿ ಇದೆ ಅದರಲ್ಲಿ. ಇನ್ನು ನುಗ್ಗೆ ಬೆಳೆಸ್ಕೊಳ್ಳಿ ಸರ್, ಒಂದು ನುಗ್ಗೆ ಕೂಡ ಬೆಳೆಸ್ಕೊಳ್ಳಿಕ್ಕೆ ಅಂತ ಆಗ್ಬೇಕು. ಅದಕ್ಕೆ ಗೊಬ್ಬರ ಬೇಡ, ನೀರು ಬೇಡ, ಎಂತದ್ದು ಬೇಡ, ಸಮ್ಮರ ಬಿಸಿಲು ಬಿದ್ರೆ ಸಾಕು. ಹಾ, ಬಿಸಿಲು ಬಿಸಿಲು ಇದು ಎಂತ ಸ್ವಲ್ಪ ಗೊಬ್ಬರ ಮತ್ತೆಂತೂ ಬೇಡ ಸರ್, ನೀರು ಅದಕ್ಕೆ ಬಹಳ ಕಮ್ಮಿ ಸಾಕಾಗುತ್ತೆ. ಅದು ಕೋಡ್ ಬಿಡ್ತದೆ ಸ್ವಲ್ಪ, ಅದು ಕೋಡ್ ನಿಮ್ಗೆ ಮಾತ್ರ ನಾವು ಉಪಯೋಗ ಮಾಡ್ಲಿಕ್ಕೆ ಕಲ್ತಿದ್ದೇವೆ. ಆದ್ರೆ ಅದರ ಹೂ ಮತ್ತು ಸೊಪ್ಪು ಎರಡು ಕೂಡ ಅಷ್ಟೇ ಉಪಯೋಗ ಸರ್. ಅದು ನಿಮ್ಗೆ ಕೆಲವು ನುಗ್ಗೆ ಗಿಡಗಳು ಕೋಡ್ ಆಗುದಿಲ್ಲ, ಸುಮ್ಮನೆ ಬೆಳೀತಾ ಇರ್ತವೆ. ಅದನ್ನ ಅದಕ್ಕೆ ನಾವು ಬೇಜಾರು ಮಾಡೋಕ್ಕಾಗಿಲ್ಲ. ಆದ್ರೆ ಸೊಪ್ಪು ಮತ್ತೆ ಹೂವು ಯೂಸ್ ಮಾಡಿದ್ರು, ಹೂ ಹಾಕ್ತಾರೆ ಎಲ್ಲ, ಇದರಲ್ಲೂ ಹೂ ಹಾಕ್ತಾರೆ, ಅದನ್ನ ಯೂಸ್ ಮಾಡಿದ್ರೆ ಸಾಕು. ಅದನ್ನ ಚಟ್ನಿಯಾಗಿ ಉಪಯೋಗಿಸಬಹುದು, ತಂಬಳಿಯಲ್ಲಿ ಉಪಯೋಗಿಸಬಹುದು. ಹಾ ಇದು ಹೌದು, ಕರೆಕ್ಟ್, ಎಕ್ಸಾಕ್ಟ್ಲಿ. ತಂಬಳಿ ಚಟ್ನಿ ಆಮೇಲೆ ಪಲ್ಯ, ಇದು ದೋಸೆ ಮತ್ತೆ ಇಡ್ಲಿಯಲ್ಲಿ ಅದು ಕಟ್ ಮಾಡಿ ಹಾಕಿ ಯೂಸ್ ಮಾಡಬಹುದು. ಚಪಾತಿಯಲ್ಲಿ ಕೂಡ ಬಳಸಬಹುದು. ಓ ಫಸ್ಟ್ ಕ್ಲಾಸ್. ಹೌದು. ಆಮೇಲೆ ಚಕ್ರಮುನಿ ಅಂತ ನಮ್ಮ ಸುತ್ತಮುತ್ತ ಬೆಳೀತಾರೆ ಸರ್, ಎಲ್ಲರೂ ಎಲ್ರಿಗೂ ಸಹ ಗೊತ್ತಿದೆ, ಅಂದ್ರೆ ಮಲ್ಟಿ ವಿಟಮಿನ್ ಸೊಪ್ಪು ಅಂತ ನಾವು ಅದನ್ನ ಕರಿತೇವೆ. ಆ ಮಲ್ಟಿ ವಿಟಮಿನ್ ಸೊಪ್ಪನ್ನು ಬೆಳೆಸ್ಕೊಂಡ್ರೆ ರಾಶಿ ಆಗ್ತದೆ ನಿಮ್ಗೆ. ಯಾವ ಆಮೇಲೆ ಎ ಬಿ ಸಿ ಡಿ ಯಾವ ವಿಟಮಿನ್ ಟ್ಯಾಬ್ಲೆಟ್ ಬೇಡ, ಇದನ್ನು ನೀವು ಬಳಸಿದ್ರೆ ಸಾಕು. ಇದ್ರ ಬಳಸುವುದು ಹೇಗೆ? ಚಕ್ರಮುನಿಯನ್ನ ತಂಬಳಿ ತಂಬಳಿ ಚಟ್ನಿ ದೋಸೆ, ತಂಬಳಿ ಮಾಡ್ಲಿಕ್ಕೆ ಸುಲಭ ಸರ್, ಏನಾದ್ರೂ ಚಟ್ನಿ ಮಾಡ್ಲಿಕ್ಕೆ ಒಂದು ತೆಂಗಿನಕಾಯಿ ತುರಿ ಹಾಕಿ ಒಂದಿಷ್ಟು ಕಡ್ದು ಒಗ್ಗರಣೆ ಕೊಟ್ರೆ ಆಯ್ತು ಅಷ್ಟೇ, ಒಳ್ಳೆ ಇದಾಗ್ತದೆ. ಮತ್ತೆ ನಿಮ್ಗೆ ಪಲ್ಯ ಕೂಡ ಮಾಡಬಹುದು, ಅದೆಲ್ಲ ಜಾಸ್ತಿ ಉಂಟು ಇನ್ನು ನಿಮ್ಮ ಹತ್ರ ಮನೆ ಹತ್ರ ಅಂದ್ರೆ ಪಲ್ಯ ಮಾಡಿ ಸರ್, ಅದ್ರದ್ದು ಬೇಕಷ್ಟು ಇದಾಗ್ತದೆ. ಇನ್ನು ಇನ್ನು ಸಿಪ್ಪೆಗಳು, ನಾವು ತರಕಾರಿ ಯಾವ್ದ್ರಲ್ಲಿ ಹೀರೆಕಾಯಿ ಅದು ಇದು ಎಲ್ಲ ಪಡುವಲಕಾಯಿ ಗುಂಬಳಕಾಯಿ ಸೋರೆಕಾಯಿ ಎಲ್ಲ ತರ್ತೇವೆ, ಸಿಪ್ಪೆ ಬಿಸಾಡ್ತೀವಿ, ಬೀಜ ಬಿಸಾಡ್ತೀವಿ, ತಿರುಳು ಬಿಸಾಡ್ಬಿಡ್ತೀವಿ. ಆ ವಾಟ್ರಿ ಸಬ್ಸ್ಟೆನ್ಸ್ ಒಂದು ಮಧ್ಯದಲ್ಲಿ ಅದರಲ್ಲಿ ಬಹಳ ಕಮ್ಮಿ ಔಷಧಿ ಗುಣ ಮತ್ತೆ ಪೌಷ್ಟಿಕ ಇರುವಂತದ್ದು, ಅದನ್ನ ಮಾತ್ರ ಯೂಸ್ ಮಾಡಿ ನಾವು ಬಹಳ ತರಕಾರಿ ಯೂಸ್ ಮಾಡಿದೀವಿ ಅಂತ ಕೊಚ್ಕೊಳ್ತೇವೆ. ಏನ್ ನೀವೇನ್ ಯೂಸ್ ತರಕಾರಿಯಲ್ಲಿ ಏನು ಯೂಸ್ ಮಾಡಿಲ್ಲ, ನನ್ನ ಲೆಕ್ಕ ನೀವೆಲ್ಲ ಯೂಸ್ ಮಾಡಿದ್ದು ಬರೀ ನೀರು ಮಾತ್ರ, ಯಾಕಂದ್ರೆ ಇದ್ರೆಲ್ಲ ಒಂದು 70% ನೀರೇ ಇರೋದು, ಬಟ್ ಅದರ ಪೌಷ್ಟಿಕಾಂಶ ಮತ್ತೆ ಇದಿರೋದು ಸಿಪ್ಪೆಯಲ್ಲಿ ತಿರುಳಲ್ಲಿ ಬೀಜದಲ್ಲಿ, ಯಾವ್ದು ಬಿಸಾಡೋ ಹಾಗಿಲ್ಲ ಸರ್, ಎಲ್ಲವನ್ನು ತಂಬಳಿ ಮಾಡಿ ಚಟ್ನಿ ಮಾಡಿ ಒಳ್ಳೆ ಆಗ್ತದೆ. ಒಂದೇ ದಿವಸ ಮಾಡ್ಲಿಕ್ಕೆ ಆಗೋದಿದ್ರೆ ಮರು ದಿವಸ ಕೂಡ ಮಾಡ್ಕೋಬಹುದು. ಮರು ದಿವಸ ಮಾಡಿ ಸಾಧ್ಯ, ಹಾಳಾಗುದಿಲ್ಲ ಸರ್. ಈಗಂತೂ ಫ್ರಿಡ್ಜ್ ಇದೆ, 3-4 ದಿವಸ ಉಳಿತದೆ ಅಂತಂದ್ರೆ, ಈವನ್ ಅದರ ಒಂದ್ ದಿವಸಕ್ಕೆ ಏನು ಹಾಳಾಗುದಿಲ್ಲ ಸರ್. ಇದು ಈ ತರಕಾರಿಗಳನ್ನ ಬಹುಶಃ ನಾವು ಬಹಳ ಕಮ್ಮಿ, 100 grams ತರಕಾರಿ ನಾವು ದಿನಕ್ಕೆ ತಿನ್ಬೇಕು ಸರ್, ಇಲ್ಲ ನಮ್ಗೆ ಪೌಷ್ಟಿಕಾಂಶ ಕೊರತೆ ಆಗ್ತದೆ. 100 grams ಹಣ್ಣಾದ್ರೂ ತಿನ್ಬೇಕು. ಆಮೇಲೆ ಅಕ್ಕಿ ದೋಸೆ ರಾಗಿ ಇವೆಲ್ಲ ಒಂದು ಲಿಮಿಟ್ ಅಲ್ಲಿ 200 grams, ಜಾಸ್ತಿ ಆಗತ್ತೆ ಇಲ್ಲ. ತರಕಾರಿ 300 grams ತಿನ್ಬಹುದು, ನಿಮ್ಗೆ ಒಳ್ಳೆ ಆರೋಗ್ಯಕ್ಕೆ ಸಾಧ್ಯವಾದಷ್ಟು ಹಸಿಯಾಗಿ ತಿನ್ನೋದು ಒಳ್ಳೇದು. ಹಸಿ ತಿಂದ್ರೆ ಬೆಸ್ಟ್ ಸರ್. ಈಗ ನಿಮ್ಗೆ ಸೋರೆಕಾಯಿ ಸೌತೆಕಾಯಿ ಇವೆಲ್ಲ ಹಸಿ ತಿನ್ಲಿಕ್ಕೆ ಒಳ್ಳೆ ಆಗ್ತದೆ ಸರ್, ಆಗ್ತದೆ. ಮತ್ತೆ ಇದು ತಿಂದ್ರ ಮೇಲೆ ನಿಮ್ಗೆ ಜಾಸ್ತಿ ಅನ್ನ ಸೇರುದಿಲ್ಲ ಸರ್. ಅನ್ನ ಬೇಕು ನಮ್ಗೆ, ಪೌಷ್ಟಿಕಾಂಶಕ್ಕೆ ಅನ್ನವೂ ಬೇಕು, ಆದ್ರೆ ಜಾಸ್ತಿ ಸೇರುದಿಲ್ಲ. ಈಗ ನಾವು ಬರೀ ಅನ್ನ ಹಳ್ಳಿಯಲ್ಲಿ ನೋಡ್ತೀವಿ ನಾವು, ಅನ್ನ ಆಮೇಲೆ ಒಂದಿಷ್ಟು ತೆಂಗಿನೆಣ್ಣೆ ಹಾಕೊಂಡು ಉಪ್ಪು ಹಾಕೊಂಡು ಅದೇನು ಮೆಣಸು ಹಾಕೊಂಡು ತಿನ್ಬಿಡ್ತಾರೆ. ಎಲ್ಲಿ ಪೌಷ್ಟಿಕಾಂಶ ಇಲ್ಲ ಸರ್. ಆಮೇಲೆ ಆಸ್ಪತ್ರೆಗೆ ಓಡ್ತಾರೆ ನಮ್ಗೆ. ಈಗ ಮನೆಯ ಸುತ್ತಮುತ್ತ ನೆಟ್ಟು ಬೆಳೆಸುವುದಕ್ಕೆ ಅವಕಾಶ ಇರುವಂತಹ ಗಿಡಗಳನ್ನ ಸ್ವಲ್ಪ ಪರಿಚಯ ಮಾಡಿಕೊಡಿ. ಆ ಚಿಕ್ಕ ಗಿಡಗಳಾಗ್ಬೋದು, ಸ್ವಲ್ಪ ಆ ಒಂದು ಬುಷ್ ರೀತಿಯಲ್ಲಿ ಇರುವಂತಹದ್ದಾಗ್ಬೋದು, ಇವುಗಳನ್ನ ಬಳಸಿಕೆ ಮಾಡುವಂತಹದ್ದು, ಮತ್ತು ಕೆಲವೊಂದು ಹೂ ಗಿಡಗಳು ಅವುಗಳ ಬಳಕೆಯನ್ನು ಕೂಡ ಮಾಡಬಹುದು ಅಂತ. ಹೌದು, ಖಂಡಿತ ಸರ್. ನಮಗೆ ಈ ದಾಸವಾಳ ಸೊಪ್ಪು ಬೆಳೆಸ್ಕೊಡ್ತೀವಿ ಅಲ್ಲ, ಹೌದೌದು, ಹೂವಿಗೆ ಬೆಳೆಸ್ಕೊಡ್ತೀವಿ ನಾವು. ಹೂವಿಗೆ ಬರೀ ರುದ್ರ ಪುಷ್ಪ ಅಂತ ಹೇಳ್ತೀವಿ ಅದಕ್ಕೆ, ವಾರಿ ನಾವು ಅದಕ್ಕೆ ವ್ಯಾಲ್ಯೂ ಕೊಡ್ತೀವಿ. ಇದು ಚೆನ್ನ ಬೆಳೀತದೆ ಮನೆ ಹತ್ರ ನೀವು ಬೆಳೆಸ್ಕೊಂಡ್ರೆ. ಅದ್ರ ಸೊಪ್ಪು ಹೂವು ಎರಡು ಕೂಡ ಕಾಂಡದಿಂದ ಕೂಡ ಕಷಾಯ ಮಾಡ್ತಾರೆ, ಇರಲಿ ಬಿಡಿ, ಅದು ಆಗುದಿಲ್ಲ, ಎಲ್ಲರೂ ಆಗುದಿಲ್ಲ. ಈ ಹೂವನ್ನ ನೀವು ನೀರಲ್ಲಿ ಹಾಕಿಟ್ರೆ ಅದು ಯಾವ ಬಣ್ಣದ ಹೂ ಇರ್ತದೆ ಆ ಬಣ್ಣದ ಪಾನಕ ಆಗ್ತದೆ ಸರ್. ಅದು ಒಂದು 1 ಗಂಟೆ ನೆನ್ಸಿಟ್ ನೋಡಿ, ಕೆಂಪು ದಾಸವಾಳ ನೆನ್ಸಿಡಿ, ಒಳ್ಳೆ ತಿಳಿ ಗುಲಾಬಿ ಬಣ್ಣದ್ದು ನೀರು ಬರ್ ಅಂದ್ರೆ ಕನ್ವರ್ಟ್ ಆಗ್ತದೆ ನೀರು ಬಣ್ಣ. ಅದು ಅದು ಏನ್ ಸರ್ ಇದ್ರಲ್ಲಿ ಸೌಂದರ್ಯ ಅಂದ್ರೆ ನಿಮ್ಗೆ ನಾವ್ ಏನು ಅಲೋವೆರಾ ಅದು ಇದು ಎಲ್ಲ ಬೆಳೆಸಿ ಆಮೇಲೆ ಆ ರಾಸಾಯನಿಕ ಇವನ್ನೆಲ್ಲ ಶಾಂಪು ಗಿಂಪು ಅದೆಲ್ಲ ಬಳಸ್ತೀವಲ್ಲ, ಇದು ನ್ಯಾಚುರಲ್ ಸರ್. ಇದು ಕೂದಲು ಉದ್ದಾಗ್ಲಿಕ್ಕೆ, ಕೂದಲು ಕಪ್ಪಾಗ್ಲಿಕ್ಕೆ, ಆಮೇಲೆ ಚರ್ಮದ ಆರೋಗ್ಯ ಅಂದ್ರೆ ಕಾಂತಿ ಬರ್ತದೆ ನಿಮ್ ಚರ್ಮ. ಇದನ್ನ ಇಡ್ಲಿ ಮಾಡಿ, ದೋಸೆ ಮಾಡಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡಬಹುದು ಸರ್. ತಂಬಳಿ ಅಂತೂ ಮಾಡ್ಲೇಬಹುದು, ಬಟ್ ದೋಸೆ ಮತ್ತೆ ಇಡ್ಲಿ ಎಲ್ಲ ಕಡದ ಹಾಕಿದ್ರೆ ನಿಮ್ಗೆ ಬಹಳ ಒಳ್ಳೇದು ಸರ್. ಹೂವು ಇನ್ನು ಕೆಲವರು ಕೇಳ್ತಾರೆ ಯಾವ ಹೂ ಅಂತ, ಯಾವ ಬಣ್ಣದ ಹೂ ಕೂಡ ಮಾಡಿ ನೀವು, ಬಿಳಿ ಬಣ್ಣದ ಹೂವಲ್ಲಿ ಔಷಧಿ ಶಕ್ತಿ ಜಾಸ್ತಿ ಇದೆ ಅಂತ ಕಂಡ್ಕೊಂಡಿದ್ದಾರೆ. ಮತ್ತೆ ಅದರವೈಸ್ ಎಲ್ಲ ದಾಸವಾಳ ಆಗ್ತದೆ. ನಿಮ್ಮ ನರ್ಸರಿಯಲ್ಲಿ ಅದೇನು ಸಂಕರಣ ಮಾಡಿ ಏನ್ ಮಾಡಿರ್ತಾರೆ ಅದಕ್ಕಿಂತ ನಿಮ್ಮ ಮನೆ ಹತ್ರ ಯಾವ್ದು ನ್ಯಾಚುರಲ್ ಆಗಿ ಆಗಿದೆ, ಕೆಂಪು ಹಳದಿ ಅಂತ ಅದು ಬೆಸ್ಟ್ ಸರ್. ಆಮೇಲೆ ಒಂದಷ್ಟು ಗಡ್ಡೆ ತರಕಾರಿಗಳ ಬಗ್ಗೆ ಹೇಳಿ. ಹಾ ಸರ್, ಗಡ್ಡೆ ಅಲ್ಲಿಗೆ ಬರ್ತಾ ಇದ್ದ ಅದು. ಓಕೆ, ಶತಾವರಿ ಅಂತ ಒಂದು ಗಡ್ಡೆ ಇದೆ ಸರ್. ಶತಾವರಿ ಅಂದ್ರೆ ಅದು ಬುಡದಲ್ಲಿ 100 ಗಡ್ಡೆ ಆಗ್ತದೆ, ಅದು ಸಣ್ಣ ಸಪ್ಪು ಸಪ್ಪು ಸಪ್ಪು ಸಪ್ಪುರ ಸ್ವಲ್ಪ ನಾರಿರ್ತದೆ, ನಾರಿನಂಶ ಜಾಸ್ತಿ ಇದರಲ್ಲಿ. ಅದನ್ನ ನೀವು ಬಳಸಿದ್ರೆ ತಾಯಿಯ ಹಾಲಿಗೆ ಸಮಾನ ಸರ್, ಅದು ಆಕ್ಚುಲಿ ದನಗಳಿಗೆ ಹಾಕ್ತಾರೆ, ದನಗಳು ಸರಿ ತಿಂತಾವ ಅದನ್ನ. ಅದ್ ತಿಂದ್ರೆ ದನಗಳಿಗೆ ಹಾಲು ಜಾಸ್ತಿ ಆಗ್ತದೆ, ಮನುಷ್ಯ ಕೂಡ ಜಾಸ್ತಿ ಆಗ್ತದೆ. ಮನುಷ್ಯರು ಮತ್ತೆ ದನಗಳಿಗೆ ಬಹಳ ವ್ಯತ್ಯಾಸ ಇಲ್ಲ. ಸೊ ಎದೆ ಹಾಲು ಕೊರತೆಯನ್ನು ನೀಗಿಸ್ತದೆ. ಅದ್ರ ಸೊಪ್ಪು ಅಂದ್ರೆ ಯಾವುದು, ಸಣ್ಣ ಸೀತೆ ಸೀತೆ ಚೌರಿ ಅಂತ ಹೇಳ್ತೀವಿ ಅದಕ್ಕೆ ನಾವು, ಅದು ಸಣ್ಣ ಸಣ್ಣ ಕೂಟ್ಲ ಹಾಗಿದ್ದ ಸೊಪ್ಪು ಸರ್, ಅದನ್ನು ತಂಬಳಿ ದೋಸೆ ಯಾರು ಬೇಕರಿ ಬಳಸಿ, ಅದು ಕೂಡ ಒಳ್ಳೇದೆ. ಗಡ್ಡೆ ಇನ್ನೂ ಒಳ್ಳೇದು. ಆಮೇಲೆ ಗಡ್ಡೆ ಗೆಣಸು ತಿನ್ಬೇಕು ಸರ್ ನಾವು, ಒಂದು ತರಕಾರಿಯಲ್ಲಿ 300 ಗ್ರಾಮ್ ತರಕಾರಿಯಲ್ಲಿ 100 ಗ್ರಾಮ್ ಗಡ್ಡೆ ಗೆಣಸು ಇರಬೇಕು. ಯಾವುದು ಆಗ್ತದೆ ಸರ್ ನಮ್ಮ ಪರಿಸರದಲ್ಲಿ ಬಿಡಿಯ, ಯಶ್ಮಿನ್ ದೇಶ ಯೋಜಾತ ತಜ್ಜಂ ತತ್ಸೌಷಧಂ ಅಂತ ಇನ್ನೋರು ಹೇಳಿದ್ದಾರೆ. ನಮ್ಮ ಪರಿಸರದಲ್ಲಿ ಬೆಳೆಯುವ ಏನಿದೆ ಋತುಮಾನಕ್ಕೆ ತಕ್ಕ ಬೆಳೀತಲ್ಲ ಅದು ಒಳ್ಳೇದು ನಮ್ಗೆ ಅಂತ. ಕಾಶ್ಮೀರದ ಆಪಲ್ ಬೇಕಾಗಿಲ್ಲ, ಆಪಲ್ ಅಗತ್ಯವೇ ಇಲ್ಲ ಸರ್. ಆಪಲ್ ಕಿಂತ ಕೌಡಿಕಾಯಿ ಹಣ್ಣು ಅಂತ ನಾವೇನ್ ಸಿಗ್ತದೆ ಇಲ್ಲಿ, ಗರ್ಸಿನ ಹಣ್ಣು ಅಂತ ನಾವ್ ಹೇಳ್ತೀವಿ ಇಲ್ಲಿ, ಅದ್ರಲ್ಲಿ ಒಂದು ಆಪಲ್ ನಲ್ಲಿ ಇರುವಂತ ಕಬ್ಬಿಣ ಅಂಶ 10 ಕೌಳಿಕಾಯಿ ಹಣ್ಣಲ್ಲಿದೆ. ಅದು ಬಹುಶಃ ಬಾಳೆಹಣ್ಣು ಎಷ್ಟು ಒಳ್ಳೆ, ಅದ್ರಲ್ಲಿ ಇಲ್ಲದ ಪೊಟ್ಯಾಸಿಯಂ ಇರುವಂತಹದ್ದು ಎಲ್ಲದು ಎಲ್ಲದಿದೆ ಸರ್ ಅದ್ರಲ್ಲಿ. ಬಾಳೆಹಣ್ಣಾಯ್ತು, ಪಪ್ಪಾಯಿ ಹಣ್ಣು, ಈಗ ಸರ್ವ ಋತು ಹಣ್ಣು ಇವೆಲ್ಲ, ಇದು ನಮ್ಗೆ ಯಾವಾಗ್ಲೂ ಸಿಗ್ತಾರೆ ಹಣ್ಣು ನಮ್ಗೆ. ಇಲ್ಲ ಈಗ ಸಮ್ಮರ್ ಬಂತು ಹಣ್ಣ, ಸಮ್ಮರ್ ಅಲ್ಲ ಬೇಸಿಗೆ ಅಥವಾ ಚಳಿಗಾಲ ಬಂತು ಹಣ್ಣು ಸಿಗುದಿಲ್ಲ, ಹಣ್ಣು ಸಿಗ್ತದೆ ಸರ್. ಇವೆಲ್ಲ ನಮ್ಗೆ ನ್ಯಾಚುರಲ್ ಆಗಿ ದೇವ್ರು ನಮ್ಗೆ, ನಿಸರ್ಗ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ಇದನ್ನ ಬಳಸಿದ್ರೆ ಒಳ್ಳೇದು. ಬಾಳೆಹಣ್ಣು ಮತ್ತೆ ಪಪ್ಪಾಯಿ ಹಣ್ಣು ದಿನ ನೀವು ತಿನ್ಬಹುದು, ಅಷ್ಟು ಅದರ ಲಭ್ಯತೆ ಇದೆ. ಕರಿಬೇವು ಸೊಪ್ಪು ಅದನ್ನು ಕೂಡ ಯೂಸ್ ಮಾಡೋದು ಸರ್. ಕರಿಬೇವು ಸೊಪ್ಪು ಒಗ್ಗರಣೆ ಹಾಕ್ತಿವಿ, ಒಗ್ಗರಣೆ ಇಲ್ಲ ಅದನ್ನು ಕರಡಿಸಿ ಹಾಕ್ತಿವಿ, ಇಲ್ಲ ನೀವು ಹಸಿಯಾಗಿ ಹಾಕಿ ಸರ್ ಲಾಸ್ಟಿಗೆ ಹಾಕಿ ಅದನ್ನು ತಿನ್ನಿ. ಚಟ್ನಿ ಪುಡಿ ಕೂಡ ಮಾಡ್ಕೋಬಹುದು. ಹಾ ಖಂಡಿತ. ಎಳ್ನೀರು ದಿನಕ್ಕೆ ವಾರಕ್ಕೆ ಒಂದು 2 ಲೀಟರ್ ಎಳ್ನೀರು ಕುಡಿದ್ರೆ ನಿಮ್ಗೆ ಅದು ಹೇಳಿದ್ರೆ ಸರ್ ರಾಶಿ ಇದೆ ಅಷ್ಟು ಇರಲಿದೆ, ಪೌಷ್ಟಿಕ ಹಾಲಿಗಿಂತ ಹೆಚ್ಚು ಪೌಷ್ಟಿಕ, ಅದು ಕಿತ್ತಳೆ ಹಣ್ಣಿಗಿಂತ ಹೆಚ್ಚು ಆರೋಗ್ಯಕರ. ಆಮೇಲೆ ಬಟ್ಟೆ ಹಚ್ಚಿದ ನೀರು ನ್ಯಾಚುರಲ್ ನೀರು ಸರ್, ಏನು ಮಿಕ್ಸ್ ಇಲ್ಲ ಅದರಲ್ಲಿ. ನಿಶಕ್ತಿ ಇದ್ದರೆ ಕೊಟ್ಟಲೆ ಕೂಡಲೇ ಶಕ್ತಿ ಬಂದ್ಬಿಡುತ್ತೆ, ಅಷ್ಟು ಶಕ್ತಿ ಇದೆ ಅದಕ್ಕೆ. ಅಂದ್ರೆ ಗ್ಲೂಕೋಸ್ ಕೊಟ್ಟ ಹಾಗೆ ಮೂತ್ರಕೋಶ ಮತ್ತೆ ಮೂತ್ರವಾದ ಕಲ್ಲು ಅದನ್ನು ಕರೆಸುವ ಶಕ್ತಿ ಇದೆ. ಮತ್ತೆ ಡಿಹೈಡ್ರೇಷನ್ ಆಗಿರೋದಕ್ಕೆ ನೋಡ್ಕೊಳ್ಳಿಕ್ಕೆ ಬೆಸ್ಟ್ ಸರ್ ಇದು ಎಳ್ನೀರು. ಆಮೇಲೆ ಸಕ್ಕರೆ ಅಂಶ ಬಹಳ ಕಮ್ಮಿ ಇದೆ ಸರ್, 99% ಕೊಬ್ಬಿಲ್ಲ ಅದರಲ್ಲಿ. ಸಹಜ ಆರೋಗ್ಯ ಪಾನೀಯ ಅಂತ ನಾನು ಕಂಡ್ಕೊಂಡಿದ್ದೆ ಅದನ್ನ. ಅದಕ್ಕಿಂತ ಒಳ್ಳೆ ಸಾಫ್ಟ್ ಡ್ರಿಂಕ್ಸ್ ಬೇಡ ನಮ್ಗೆ, ಅದಕ್ಕಿಂತ ಇದನ್ನು ಕುಡಿದ್ರೆ ಭಾರಿ ಒಳ್ಳೆ ಸರ್. ಈಗ ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು ಮಂಜುನಾಥ ರಾವ್ ಅವರೇ. ಈಗ ಸೊಪ್ಪು ತರಕಾರಿ ಅಂದ ತಕ್ಷಣ ನಾವು ಬಿತ್ತನೆ ಮಾಡಿಯೂ ಕೂಡ ಕೆಲವೊಂದು ಸೊಪ್ಪನ್ನ ಬೆಳೆಸಲು ಅವಕಾಶ ಇದೆ. ಈಗ ಕೊತ್ತಂಬರಿ ಸೊಪ್ಪು ಆಗ್ಬೋದು, ಮೆಂತೆ ಸೊಪ್ಪು ಆಗ್ಬೋದು, ಸಬ್ಬಕ್ಕಿ ಆಗ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಸೊಪ್ಪು ಅಲ್ಲ ಸೊಪ್ಪು ನೋಡಿ ಸರ್ ನಿಮ್ಗೆ ಇಲ್ಲಿ ಸಿಗ್ತಾರೆ, ಈಗ ಸಂತೆಯಲ್ಲಂತೂ ಬೇಕಾ ಸಿಗ್ತಾರೆ. ಮನೆ ಅಂಗಳದಲ್ಲಿ ಹೇಗೆ ಬೆಳ್ಕೋಬಹುದು ಅದೇ, ಅದು ಎಲ್ಲಾ ಸಸ್ಯಗಳ. ಈಗ ಮೂಲಂಗಿ, ನೀವೊಂದು ಏರಿ ಮಾಡಿ ಒಂದು ಮೂಲಂಗಿ ಬೀಜ ಹಾಕಿದ್ರೆ ಫಸ್ಟ್ ಕ್ಲಾಸ್ ಮೂಲಂಗಿ ಆಗ್ತದೆ ಸರ್. ಆಮೇಲೆ ನಿಮ್ಗೆ ಈ ಸಬ್ಬಸಿಗೆ ಅಂತ ಸಿಗ್ತದೆ, ನಾರ್ತ್ ಅಲ್ಲಿ ಯೂಸ್ ಮಾಡ್ತಾರೆ, ಇಲ್ಲಿ ಕೂಡ ಬರ್ತದೆ, ನಾವು ಅದನ್ನು ಬೆಳೆಸ್ಕೋಬಹುದು ಸರ್. ಪಾಲಕ್ ಸೊಪ್ಪು, ಪಾಲಕ್ ಬೆಳೆಸ್ಕೋಬಹುದು. ಆಮೇಲೆ ಸೊಪ್ಪು ಏನೇನು ತರಕಾರಿ ಬೆಳೀತಿರಲ್ಲ ಅದು ಎಲ್ಲ ಸೊಪ್ಪು ಮತ್ತೆ ಹೂ ನಿಮ್ಗೆ ಬಳಸ್ಕೊಳಿಕ್ ಆಗ್ತದೆ ಸರ್. ಈಗ ಹೀರೆ ಆಯ್ತು, ಗುಂಬಳ ಆಯ್ತು, ಗುಂಬಳದಂತೂ ಭಾರಿ ಒಳ್ಳೆ ಆಗ್ತಾರೆ ಗುಂಬಳ ಹೂವಿನಲ್ಲಿ. ಸೊಪ್ಪಲ್ಲಿ ಗುಂಬಳದ ಚಿಗುರು ಉಂಟಲ್ಲ, ಅದು ಕೂಡ ನೀವು ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಇದು ನಮ್ಗೆ ನಮ್ಮ ಮನೆ ಸುತ್ತ ಇದು ರಾಶಿ ಬೆಳೀತದೆ ಸರ್, ಯಾವ್ದು ಹುಳಿ ಕಬ್ಬು ಅಂತ, ನರಿ ಕಬ್ಬಿನ ಜಾತಿ ಸಿ ಮತ್ತೆ ಹುಳಿ ಎರಡು ಇದೆ. ಅದರಲ್ಲಿ ಪತ್ರೊಡೆ, ತಂಬಳಿ, ಚಟ್ನಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಸರ್. ಅದು ಬಹಳ ಒಳ್ಳೇದಾಗ್ತದೆ, ಅದು ನಾವು ಬೆಳೀತದೆ. ಈಗ ಹುಳಿ ಕಬ್ಬು ಅಂತೂ ರಾಶಿ ಬೆಳೀತದೆ ಸರ್. ಮತ್ತೆ ಹುಳಿ ಕಬ್ಬು ಅಂದ್ರೆ ಏನಿಲ್ಲ, ಇನ್ಸುಲಿನ್ ಸೊಪ್ಪು ಅಂತ ಹೇಳ್ತೀವಿ ನಾವು. ಸೊ ಅದು ರಾಶಿ ಬೆಳ್ಕೊತದೆ, ಕಡ್ದು ಹಾಕಿದ್ರು ಸಾಯ್ತಿಲ್ಲ ಅನ್ನವನಿಗೆ. ಮನೆ ಮತ್ತೆ ಮನೆ ಹತ್ರ ಒಂದಿಷ್ಟು ತುಳಸಿ ಗಿಡ ಬೆಳೆಸ್ಕೋಬೇಕು. ಈ ಪ್ರಜ್ಞೆ ನಮ್ಗೆ ಬಹಳ ಅಗತ್ಯ ಸರ್. ಆಕ್ಚುಲಿ ಇದರಲ್ಲಿ ಶ್ವಾಸಕೋಶದ ಕಾಯಿಲೆಗಳಿಗೆ ಬಾರದ ಹಾಗೆ ರೋಗ ನಿರೋಧಕ ಶಕ್ತಿ ಇದೆ ಸರ್ ಅದರ ಗಾಳಿಯಲ್ಲಿ. ಜಸ್ಟ್ ಇದರಲ್ಲಿ ಅಶ್ವತ್ಥ ಮರ, ತುಳಸಿ, ಆಮೇಲೆ ಅಮೃತ ಬಳ್ಳಿ, ಇದರಲ್ಲಿ ಹೇರೋ ಆಮ್ಲಜನಕ ಸರ್. ಆಮ್ಲಜನಕದಿಂದ ಕೊರತೆಯಿಂದ ತುಂಬಾ ಕಾಯಿಲೆಗಳು ಬರೋ ಚಾನ್ಸಸ್ ಇದೆ. ಸೊ ಇದು ತುಳಸಿ, ಒಂದು 50 ತುಳಸಿ ಗಿಡ ಮನೆ ಹತ್ರ ನೆಟ್ರೆ ನಿಮ್ಗೆ ಅದರ ಗಾಳಿ ಮನೆ ಹತ್ರ ಇದ್ರೆ ಅದರ ಗಾಳಿ ನಿಮ್ಮ ಮನೆ ಮಂದಿಗೆಲ್ಲ ಸಿಗ್ತದೆ ಸರ್. ಎಲ್ಲರೂ ಆರೋಗ್ಯದಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ, ಚೆನ್ನಾಗಿದೆ. ಇನ್ನು ನನ್ಗೆ ಒಂದು ಶ್ಲೋಕ ಹೇಳ್ತೇನೆ. ಸಮದೋಷ ಸಮಾಗ್ನಿಶ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ತಿದೆ ಅಂತ ಚರಕ ಹೇಳಿಟ್ಟಿದ್ದಾನೆ. ನಮ್ಗೆ ದೋಷ ದೇಹದಲ್ಲಿ ದೋಷ ಬರಬಾರದು, ದೋಷ ರಹಿತ ಶರೀರ ಬೇಕು ನಮ್ಗೆ. ಸಮಾಗ್ನಿಶ ಹಸಿವು ಹೆಚ್ಚು ಆಗ್ಬಾರ್ದು ಕಮ್ಮಿ ಆಗ್ಬಾರ್ದು ಎರಡು ಕಡೆ ಕಾಯಿಲೆ. ಸಮಧಾತು ಅಂದ್ರೆ ಎಲ್ಲಾ ಧಾತುಗಳು ನಾವು ಕಂಡುಕೊಂಡಿದೀವಿ, ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ ಅಂತ ಏಳು ನಮನೆ ಧಾತುಗಳು. ಇವು ಸಮಸ್ಥಿತಿಯಲ್ಲಿ ನಮ್ಮ ದೇಹದಲ್ಲಿದ್ರೆ ಕಾಯಿಲೆ ಬರುದಿಲ್ಲ ನಮ್ಗೆ. ಇದು ನಾವು ತಿನ್ನುವ ಸಸ್ಯಾಹಾರದಲ್ಲಿ ಇದೆ, ಇದು ತನ್ನಷ್ಟಕ್ಕೆ ಇದೆ, ಅದನ್ನ ಹುಡುಕ್ತಾ ಹೋಗುದು ಬೇಡ, ಯಾವ ಅಂಗಡಿಯಲ್ಲಿ ಔಷಧಿಯಲ್ಲಿ ಸಿಕ್ಕುದಿಲ್ಲ ಅದೆಲ್ಲ. ಆಮೇಲೆ ಮಲಕ್ರಿಯ, ನಮ್ಗೆ ನಮ್ಮ ಕಾಯಿಲೆಯನ್ನು ಗುರುತು ಮಾಡೋದು ನಾವು ನಮ್ಮ ವಿಸರ್ಜನೆ ಕ್ರಿಯೆ ಹೇಗಿದೆ ಅಂತ. ನಮ್ಗೆ ವಿಸರ್ಜನೆ ಕ್ರಿಯೆ ಮಲಬದ್ಧತೆ ಆಗ್ಬಾರ್ದು, ಲೂಸ್ ಮೋಷನ್ ಆಗ್ಬಾರ್ದು. ಅದು ಇನ್ನೊಂದು ಪ್ರಸನ್ನಾತ್ಮೀಯ ಮನಃ ಸ್ವಸ್ಥ ಇದ್ದೇ ಬೆಳೆಯುತ್ತೆ ಅಂತ. ಮನ್ಸು ಯಾವಾಗ ಸತ್ತಿರ್ಬೇಕು, ನಾವು ಸೋಲೋದು ಇಲ್ಲ ಸರ್, ಮನ್ಸು ಕೆಲ್ಸ್ಕೊತೀವಿ ಸರ್, ಒತ್ತಡ ತಗೊಂಡು ಬರ್ತೀವಿ, ಏನ್ ಬದುಕುದು ಏನು ಕಷ್ಟ ಇಲ್ಲ ಸರ್. ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಈಗ ಇಷ್ಟು ಕೋಟ್ಯಾಂತರ ಜೀವಿಗಳಿದಾವೆ, ಯಾರಿಗೂ ಕೂಡ ನಿಸರ್ಗದಲ್ಲೇ ಎಲ್ಲ ಹೊರತು ಸರ್, ನಾವು ಮಾತ್ರ ಕೃತಕವಾಗಿ ಮಾಡ್ಕೊಂಡು ಇದ್ ಮಾಡ್ಕೊಂಡು ಏನೋ ಅನಾಹುತ ಮಾಡ್ಕೊಂಡಿದೀವಿ. ಇದು ಮನ್ಸು ನಿಮ್ದು ಸ್ವಸ್ಥ ಇತ್ತು ಅಂದ್ರೆ, ನಿಮ್ಗೆ ಒತ್ತಡ ಇಲ್ಲ ಅಂದ್ರೆ ನಿಮ್ದು ಆರೋಗ್ಯ ಚೆನ್ನಾಗೇ ಇರ್ತದೆ ಸರ್. ಇನ್ನು ನಾವು ತಿನ್ನೋ ವಸ್ತುಗಳು, ಕರು ತಿಂಡಿ, ಅದು ಇದು ಏನೇನೋ ತಿಂತೇವಲ್ಲ, ಚಾಕ್ಲೇಟು, ಪಿಜ್ಜಾ, ಇದು ನಮ್ಗೆ ಬಹುಶಃ ಇದು ಬಿಟ್ರೆ ನಮ್ಗೆ ಹೇಳೋದು ಸರ್ವಜ್ಞ 12ನೇ ಶತಮಾನದಲ್ಲಿ ಬಹಳ ಚೆನ್ನಾಗಿರುತ್ತೆ, ನಂಗೆ ಬಹಳ ಖುಷಿ ಆಗುದು. ನಾಲಿಗೆ ಸವಿ ಸುಖಕ್ಕೆ ಚೀಲವನ್ನು ತುಂಬಿದರೆ ಶೂಲೆಗಳು ನಾನಾ ತರನಾಗಿ ಕಾರಣಾವಶಕ್ಕೆ ಸರ್ವಜ್ಞ ಅಂತ. ನೀವು ಬಾಯಿ ರುಚಿ ನಮ್ಗೆ ಮೇನ್ ಇದು ಸರ್, ನಮ್ಗೆ ಉಳಿದ ಪ್ರಾಣಿಗಳು ಬಹುಶಃ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ಏನೋ ಸಿಕ್ಕಿದ್ದನ್ನು ತಿನ್ಬಿಡ್ತವೆ, ಏನೇನು ನ್ಯಾಚುರಲ್ ಆಗಿ ಇರ್ತದೆ ತಿನ್ಬಿಡ್ತವೆ, ಅದರಲ್ಲಿ ಆರೋಗ್ಯ. ನಮ್ದು ಬಾಯಿ ರುಚಿ ದೇವರು ಕೊಟ್ಟು ನಮಗೆ ಅಗತ್ಯಕ್ಕಿಂತ ಜಾಸ್ತಿ ತಿಂತೀವಿ ಸರ್. ಕೋಡ್ ಬಳೆ ಚಕ್ಕುಲಿ ಒಂದೊಂದು ಕೆಜಿ ತಿನ್ಬಿಡ್ತೀವಿ ಸರ್. ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಅಂತ ಇದು ಕಾಯಿಲೆ ಆಕ್ಚುಲಿ ಅಂದ್ರೆ, ಅವರು ಟಿವಿ ಅಲ್ಲಿ ಕುತ್ಕೊಂಡು ಕುರ್ಕುರೆ ಕುರುಕಲ್ ತಿನ್ನುವುದಕ್ಕಾಗಿ ಬದುಕುವವರು, ಬೊಜ್ಜು ಬೆಳೆಸ್ಕೊಳ್ ಸರ್, ಅಂದ್ರೆ ಬೊಜ್ಜು ಕರ್ಗುಡೇ ಇಲ್ಲ, ಆಮೇಲೆ ಸಮಸ್ಯೆ ಅಂತ ಇದಕ್ಕೆ ಹೋಗ್ತಾರೆ. ಸೊ ಅದಕ್ಕೆ ನಾವು ನಾಲಿಗೆ ರುಚಿ ನೋಡಿ, ನಿಮ್ಗೆ ಈ ಪ್ರಾಣಿ ಪಕ್ಷಿ ಇದು ನಮ್ಮ ಮಂಗ ನಮ್ಗೆ ಬೆಸ್ಟ್ ಎಕ್ಸಾಂಪಲ್ ಸರ್. ಮಂಗ ಏನೇನ್ ತಿಂತದೆ ಅದು ನಮಗೆ ನಮಗೂ ಕೂಡ ಕರೆಕ್ಟ್ ಸರ್, ಅದು ಹುಡುಕಿ ಹುಡುಕಿ ಅದಕ್ಕೆ ಬೇಕಾದ ಮಾತ್ರ ತಿಂತಾರೆ. ಆಮೇಲೆ ಮಂಗಂದು ಒಂದು ಕೆಟ್ಟ ಗುಣ ನನಗೆ ಅಂದ್ರೆ ಅದು ಹಾಳು ಮಾಡ್ತಾರೆ ಮನುಷ್ಯ. ನಾವು ವಿವೇಚನೆ ಇದ್ದವರು ಹಾಳು ಮಾಡಬಾರ್ದು, ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು ಪ್ರಕೃತಿಯನ್ನ. ಒಳ್ಳೆಯದು ಆರೂರು ಮಂಜುನಾಥ ರಾವ್ ಅವರೇ, ನಮ್ಮ ಮನೆಯಂಗಳದಲ್ಲಿರುವಂತಹ ಸಸ್ಯಗಳ ಒಂದು ಸದುಪಯೋಗವನ್ನ ಪಡಿಸಿಕೊಂಡು ನಮ್ಮ ಆರೋಗ್ಯವನ್ನ ಯಾವ ರೀತಿ ಸುಧಾರಿಸಿಕೊಳ್ಳಬಹುದು, ಕಾಯಿಲೆ ಬಾರದ ಹಾಗೆ ನಮ್ಮ ಜೀವನ ಶೈಲಿಯನ್ನ ಹೇಗೆ ರೂಪಿಸಿಕೊಳ್ಳಬೇಕು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಆಹಾರದಲ್ಲಿ ಮನೆಯಂಗಳದ ಸಸ್ಯಗಳ ಉಪಯೋಗಗಳ ಕುರಿತು ಆರೂರು ಮಂಜುನಾಥ ರಾವ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಈಗ ಕೃಷಿ ಮಾಹಿತಿ. ಒಣಮೇವು ಹಾಗೂ ಕೆಳದರ್ಜೆಯ ಮೇವಿನ ಪೌಷ್ಟೀಕರಣವನ್ನು ಯಾವ ರೀತಿ ಮಾಡಬಹುದು ಎನ್ನುವುದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಗೆ ಗೊತ್ತಿರುವ ಹಾಗೆ ಒಣಮೇವು ಹಾಗೂ ಒಕ್ಕಣೆಯ ನಂತರ ದೊರಕುವಂತಹ ಇತರೆ ಉಪ ಪದಾರ್ಥಗಳು ತೀರ ಕಡಿಮೆ ಇರ್ತವೆ ಹಾಗೂ ಜಾನುವಾರುಗಳು ಮೇವಿನ ಕೊರತೆಯನ್ನು ಎದುರಿಸ್ತಾ ಇದ್ವೆ. ನಮ್ಮ ದೇಶದಲ್ಲಿ ಜಾನುವಾರುಗಳಿಗೆ ಸಾಮಾನ್ಯವಾಗಿ ತಿನ್ನಿಸುವಂತಹ ಒಣಮೇವುಗಳಾದ ಜೋಳದ ದಂಟು, ಮೆಕ್ಕೆಜೋಳದ ದಂಟು, ಭತ್ತದ ಹುಲ್ಲು, ರಾಗಿ ಹುಲ್ಲು, ಗೋಧಿ ಹುಲ್ಲು ಹಾಗೂ ಕಾಡು ಹುಲ್ಲು, ಇವುಗಳು ಅತ್ಯಂತ ಕಡಿಮೆ ಹಾಗೂ ಕೆಳಮಟ್ಟದ ಪೋಷಕಾಂಶಗಳನ್ನು ಹೊಂದಿರುತ್ತವೆ, ಬರೀ ನಾರಿನಿಂದ ಕೂಡಿರುತ್ತವೆ. ಇಂತಹ ಮೇವುಗಳನ್ನು ಜಾನುವಾರುಗಳು ಸೇವಿಸಿದಾಗ ಜಠರದಲ್ಲಿ ಸೂಕ್ಷ್ಮಜೀವಿಗಳು ವೃದ್ಧಿಯಾಗದೆ ಆಹಾರ ತುಂಬ ಕಡಿಮೆ ಜೀರ್ಣವಾಗ್ತದೆ. ಹಾಗೆ ಇಂತಹ ಮೇವನ್ನು ಹೆಚ್ಚಾಗಿ ತಿಂದಾಗ ರಾಸುಗಳು ಪೋಷಕಾಂಶಗಳ ಕೊರತೆಯಿಂದ ಬಳಲುತ್ತವೆ. ವಿಶೇಷವಾಗಿ ಸಸಾರಜನಕದ ವಸ್ತುಗಳು, ಖನಿಜ ಹಾಗೂ ಲವಣಗಳು, ಅಲ್ಲದೆ ಜೀವಸತ್ವಗಳು, ಇವುಗಳ ಕೊರತೆ ಉಂಟಾಗಬಹುದು. ದೇಶದಲ್ಲಿ ಹೈನೋದ್ಯಮವು ಮುಖ್ಯವಾಗಿ ಒಣಮೇವನ್ನು ಅವಲಂಬಿಸಿದೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಹೆಚ್ಚು ಇಳುವರಿ ನೀಡುವಂತಹ ಉತ್ತಮ ದರ್ಜೆಯ ಹಸಿರು ಮೇವನ್ನು ಬೆಳೆದುಕೊಳ್ಳುವುದಕ್ಕೆ ಭೂಮಿಯ ಲಭ್ಯತೆ ಕೊರತೆ ಉಂಟಾಗಿದೆ. ಭೂಮಿಗೆ ದೊರಕುವಂತಹ ಪೋಷಕಾಂಶಗಳು ಜಾನುವಾರುಗಳ ಸೆಗಣಿ ಮತ್ತು ಗಂಜಡವನ್ನು ಅವಲಂಬಿತವಾಗಿದ್ದು ರಾಸುಗಳಿಗೆ ನೀಡುವಂತಹ ಆಹಾರವು ಭೂಮಿಯ ಫಲವತ್ತತೆಯನ್ನು ನಿರ್ಧರಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ಉತ್ತಮ ದರ್ಜೆಯ ಮೇವಿನ ತಳಿಗಳನ್ನು ಬಳಸಿಕೊಂಡು ಹೈನು ಉತ್ಪಾದನೆಯನ್ನು ಹೆಚ್ಚಿಸುವಲ್ಲಿ ಪೌಷ್ಟಿಕ ಆಹಾರದ ಕೊರತೆಯು ಬಹುಮುಖ್ಯ ತೊಂದರೆಯಾಗಿದೆ ಅಂತ ಹೇಳಬಹುದು. ಹಾಗಾಗಿ ನಮ್ಮಲ್ಲೇ ಸ್ಥಳೀಯವಾಗಿ ಲಭ್ಯ ಇರುವಂತಹ ಪೌಷ್ಟಿಕಾಂಶ ಇಲ್ಲದೇ ಇರುವಂತಹ ಒಣಮೇವು ಹಾಗೂ ಕೆಳದರ್ಜೆಯ ಒಣಮೇವುಗಳನ್ನು ಪೌಷ್ಟೀಕರಿಸಿ ನಷ್ಟವಾಗದಂತೆ ಸಮರ್ಪಕವಾಗಿ ಬಳಸಿಕೊಳ್ಳುವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗಿದೆ. ಪೌಷ್ಟೀಕರಿಸಿದಂತಹ ಮೇವನ್ನು ಉಪಯೋಗಿಸುವುದರಿಂದ ಕೆಲವೊಂದು ಉಪಯೋಗಗಳಿವೆ. ಪೌಷ್ಟೀಕರಿಸಿದ ಮೇವನ್ನು ರಾಸುಗಳಿಗೆ ನೀಡುವುದರಿಂದ ಮೇವನ್ನು ತಿನ್ನುವ ಪ್ರಮಾಣ ಹೆಚ್ಚಾಗ್ತದೆ. ಈ ರೀತಿ ಮಾಡುವುದರಿಂದ ಹೆಚ್ಚಿನ ಭಾಗ ಮೇವಾಗಿ ಉಪಯೋಗವಾಗಿ ಜಾನುವಾರುಗಳ ಉತ್ಪನ್ನ ಹಾಗೂ ಗುಣಮಟ್ಟ ಹೆಚ್ಚುತ್ತದೆ. ಪೌಷ್ಟೀಕರಿಸಿದ ಒಣಮೇವು ರಾಸುಗಳು ತಿನ್ನುವಾಗ ಗೋದಲಿಯಿಂದ ನೆಲದ ಮೇಲೆ ಚೆಲ್ಲಿ ಹಾಳಾಗುವ ಪ್ರಮಾಣ ಕಡಿಮೆಯಾಗ್ತದೆ. ಪೌಷ್ಟೀಕರಣ ಮಾಡುವುದರಿಂದ ಒಣಮೇವಿನಲ್ಲಿರುವಂತಹ ವಿಷಕಾರಿ ಪದಾರ್ಥಗಳನ್ನು ನಾಶಪಡಿಸುವುದರ ಜೊತೆಗೆ ಅನುಪಯುಕ್ತ ಪೋಷಕಾಂಶಗಳನ್ನು ದೇಹದಲ್ಲಿ ಪರಿಣಾಮಕಾರಿಯಾಗಿ ಉಪಯೋಗಿಸುವುದಕ್ಕೆ ಸಹಕಾರಿಯಾಗ್ತದೆ. ಮೇವಿನ ಪೌಷ್ಟೀಕರಣದಿಂದ ಮೇವಿನ ಅಣುವಿನ ಗಾತ್ರ ಕಡಿಮೆಯಾಗಿ ಸ್ವಲ್ಪ ಸ್ಥಳದಲ್ಲಿ ಹೆಚ್ಚು ಮೇವನ್ನು ಶೇಖರಿಸಿ ಇಡಬಹುದು. ಮೇವನ್ನು ಪೌಷ್ಟೀಕರಿಸುವುದಕ್ಕೆ ಹೆಚ್ಚು ಹಣ ಖರ್ಚಾಗುವುದಿಲ್ಲ. ಆದರೆ ಇದನ್ನು ರಾಸುಗಳಿಗೆ ನೀಡುವುದರಿಂದ ಪಚನಕ್ರಿಯೆ ಪೂರ್ತಿಯಾಗಿ ಹೆಚ್ಚಿನ ಪೋಷಕಾಂಶಗಳು ಲಭ್ಯವಾಗುವುದರಿಂದ ಪರೋಕ್ಷವಾಗಿ ಮೇವಿನ ಉಳಿತಾಯ ಆಗುವುದರ ಜೊತೆಗೆ ಹಣದ ಉಳಿತಾಯವೂ ಕೂಡ ಆಗ್ತದೆ. ಅಸಂಪ್ರದಾಯಿಕ ಒಣಮೇವುಗಳನ್ನು ಪೌಷ್ಟೀಕರಣ ಮಾಡುವುದರಿಂದ ಲಾಭದಾಯಕವಾಗಿ ಇವುಗಳನ್ನು ಬಳಸಿಕೊಳ್ಳಬಹುದು. ಒಣಮೇವು ಹಾಗೂ ಕೆಳದರ್ಜೆ ಮೇವುಗಳನ್ನು ಪೌಷ್ಟೀಕರಿಸುವ ಮೂರು ಸರಳ ವಿಧಾನಗಳಿವೆ: ಭೌತಿಕ ವಿಧಾನ ಅಥವಾ ಫಿಸಿಕಲ್ ಮೆಥಡ್, ರಾಸಾಯನಿಕ ವಿಧಾನ ಅಥವಾ ಕೆಮಿಕಲ್ ಮೆಥಡ್, ಹಾಗೂ ಜೈವಿಕ ವಿಧಾನ ಅಥವಾ ಬಯೋಲಾಜಿಕಲ್ ಮೆಥಡ್. ಭೌತಿಕ ವಿಧಾನ ಅಂತಂದರೆ ಒಣಮೇವನ್ನು ಕತ್ತರಿಸುವಂತಹದ್ದು ಹಾಗೂ ನೆನೆ ಹಾಕಿ ತಿನ್ನಿಸುವಂತಹದ್ದು. ಈ ವಿಧಾನದಲ್ಲಿ ಒಣಮೇವನ್ನು ಸುಮಾರು 1-2 ಅಂಗುಲಕ್ಕೆ ತುಂಡರಿಸಿ ರಾಸುಗಳಿಗೆ ನೀಡಬೇಕು. ಹೀಗೆ ಮಾಡಿದಾಗ ಮೇವಿನ ಹೆಚ್ಚಿನ ಭಾಗ ಮೇವಾಗಿ ಉಪಯೋಗವಾಗುತ್ತದೆ, ರಾಸುಗಳು ಹೆಚ್ಚು ಮೇವನ್ನು ತಿಂತವೆ. ಈ ಕೆಲಸಕ್ಕೆ ಮೇವು ಕಟಾವು ಯಂತ್ರವನ್ನು ಬಳಸಬಹುದು. ಒಣಮೇವನ್ನು ನೆನೆ ಹಾಕಿ ತಿನ್ನಿಸುವುದರಿಂದ ಮೇವನ್ನು 7-8 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ ರಾಸುಗಳಿಗೆ ನೀಡುವುದರಿಂದ ರಾಸುಗಳು ಹೆಚ್ಚು ಮೇವನ್ನು ತಿಂತವೆ. ಇಂತಹ ಮೇವನ್ನು ತಿನ್ನುವುದರಿಂದ ಮೇವಿನ ಜೀರ್ಣಶಕ್ತಿ ಜಾಸ್ತಿ ಆಗ್ತದೆ. ಇನ್ನು ರಾಸಾಯನಿಕ ವಿಧಾನ ಅಂತಂದರೆ ಅಡಿಗೆ ಉಪ್ಪಿನ ದ್ರಾವಣವನ್ನು ಸಿಂಪಡಿಸುವಂತಹದ್ದು. ಈ ವಿಧಾನದಲ್ಲಿ 1-2% ಉಪ್ಪಿನ ದ್ರಾವಣವನ್ನು ಒಣಹುಲಿಗೆ ಸಿಂಪರಣೆ ಮಾಡಿ ಹುಲ್ಲನ್ನು ನೆರಳಿನಲ್ಲಿ ಒಣಗಿಸಿ ತಿನ್ನಿಸುವುದರಿಂದ ರಾಸುಗಳು ರುಚಿಯಿಂದಾಗಿ ಹೆಚ್ಚಿನ ಮೇವನ್ನು ತಿಂತವೆ. 2nd ವಿಧಾನ ಅಂತಂದರೆ ಯೂರಿಯಾ ದ್ರಾವಣವನ್ನು ಸಿಂಪಡಿಸುವಂತಹದ್ದು. ಈ ವಿಧಾನದಲ್ಲಿ 2-4% ಯೂರಿಯಾ ದ್ರಾವಣವನ್ನು ಒಣಹುಲಿಗೆ ಸಿಂಪಡಿಸಿ ನಂತರ ನೆರಳಿನಲ್ಲಿ ಒಣಗಿಸಿ ನೀಡುವುದರಿಂದ ರಾಸುಗಳು ಹೆಚ್ಚು ಮೇವನ್ನು ತಿನ್ನುವುದರ ಜೊತೆಗೆ ಮೇವಿನಲ್ಲಿ ಸಸಾರಜನಕದ ವಸ್ತು ಜಾಸ್ತಿಯಾಗಿ ರಾಸುಗಳಲ್ಲಿ ಉತ್ಪಾದನಾ ಶಕ್ತಿ ಜಾಸ್ತಿ ಆಗ್ತದೆ. ಯೂರಿಯಾ ಕಾಕಂಬಿ ದ್ರಾವಣವನ್ನು ಸಿಂಪಡಿಸುವಂತಹದ್ದು 3nd ವಿಧ. ಈ ವಿಧಾನದಲ್ಲಿ 2-4% ಯೂರಿಯಾವನ್ನು 10% ಕಾಕಂಬಿಯಲ್ಲಿ ಕರಗಿಸಿ ಒಣಹುಲ್ಲಿಗೆ ಸಿಂಪರಣೆ ಮಾಡುವುದರಿಂದ ಮೇವಿನ ಬಳಕೆ ಜಾಸ್ತಿಯಾಗಿ ರಾಸುಗಳ ಉತ್ಪಾದನಾ ಶಕ್ತಿಯೂ ಕೂಡ ಜಾಸ್ತಿ ಆಗ್ತದೆ. ಇನ್ನು 3nd ವಿಧಾನ ಅಂತಂದರೆ ಜೈವಿಕ ವಿಧಾನ ಅಥವಾ ಬಯೋಲಾಜಿಕಲ್ ಮೆಥಡ್ಸ್. ಈ ವಿಧಾನದಲ್ಲಿ ಒಣಮೇವಿಗೆ ರಾಸುಗಳಿಗೆ ಉಪಯುಕ್ತವಾಗುವ ಸೂಕ್ಷ್ಮ ಜೀವಿಗಳನ್ನು ಸಿಂಪರಣೆ ಮಾಡಿ ಬಳಸಬಹುದು. ಲ್ಯಾಕ್ಟೋಬ್ಯಾಸಿಲಸ್, ಸಿಲ್ಲೋಸ್ ಕಿಣ್ವಗಳು, ಆಸ್ಪ್ರಜಿಲಸ್ ಜಾತಿಯ ಸೂಕ್ಷ್ಮ ಜೀವಿಗಳ ಮಿಶ್ರಣ ಮತ್ತು ಇಂತಹ ಸೂಕ್ಷ್ಮ ಜೀವಿಗಳು ರಾಸುವಿನ ಜಠರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಯಾಗಿ ಮೇವಿನ ಜೀರ್ಣಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಉತ್ಪಾದನಾ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಮೇವಿನ ಪೌಷ್ಟೀಕರಣಕ್ಕೂ ತಗಲುವ ಖರ್ಚು ಕೂಡ ತೀರ ಕಡಿಮೆಯಾಗ್ತದೆ. ಇದರಿಂದ ರಾಸುಗಳಿಗೆ ಉತ್ತಮ ಆರೋಗ್ಯದ ಜೊತೆಗೆ ಹೆಚ್ಚಿನ ಉತ್ಪತ್ತಿ ಪಡೆಯುವಲ್ಲಿ ತುಂಬ ಸಹಕಾರಿಯಾಗ್ತದೆ. ದೇಶದಲ್ಲಿ ಒಣಮೇವಿನ ಲಭ್ಯತೆ ಬೇಡಿಕೆಗಿಂತ 50% ಕೊರತೆ ಇರುವುದರಿಂದ ಲಭ್ಯ ಇರುವಂತಹ ಒಣಮೇವನ್ನು ಪೌಷ್ಟೀಕರಿಸಿ ಸಮರ್ಪಕವಾಗಿ ಬಳಸುವುದಕ್ಕೆ ಎಲ್ಲ ರೈತರು ಕೂಡ ಶ್ರಮಿಸಬೇಕಾಗಿದೆ. ಒಣಮೇವಿನ ಪೌಷ್ಟೀಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಆಗ್ಬೋದು ಅಥವಾ ಪಶುಸಂಗೋಪನಾ ಇಲಾಖೆ ಆಗ್ಬೋದು, ಇಲ್ಲಿಯ ತಜ್ಞರನ್ನು ಸಂಪರ್ಕಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಈಗ ಭಕ್ತಿಗೀತೆಗಳು. ಮೊದಲಿಗೆ ಸಂಗೀತ ಕಟ್ಟಿ ಹಾಡಿರುವ ವಿಜಯದಾಸರ ರಚನೆ. ಪವಮಾನ ಪವಮಾನ ಜಗದ ಪ್ರಣ ಪವಮಾನ ಪವಮಾನ ಜಗದ ಪ್ರಣ ಸಂಕರುಷಣ ಭವಭಯಾರಣ್ಯ ದಹನ ಪವನ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವ ಕದಿದಲ್ಲಿ ಕೊಡು ಕವಿಗಳ ಪ್ರಿಯ ಪವಮಾನ ಪವಮಾನ ಜಗದ ಪ್ರಾಣ ಪವಮಾನ ಪವಮಾನ ಜಗದ ಪ್ರಾಣ ಪವಿತ ಧರಿಪ ಮಾರುತ ಕಾಮದಿ ವರ್ಗರಹಿತ ಕಾಮದಿ ವರ್ಗರಹಿತ ವ್ಯೋಮಾದಿ ಸರ್ವ ವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜದೂತ ರಾಮಚಂದ್ರನ ನಿಜದೂತ ಯಾಮಯಮಕ್ಕೆ ನಿನ್ನ ಆರಾಧಿ ಪುತಕಿ ಕಾಮಿ ಪಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರುತ ಪಾಮರ ಮತಿಯನ್ನು ನೀ ಮಾಡಿಕುದು ಪವಮಾನ ಪವಮಾನ ಜಗದ ಪ್ರಾಣ ಪವಮಾನ ಪವಮಾನ ಜಗದ ಪ್ರಾಣ ವಜ್ರ ಶರೀರ ಗಂಭೀರ ಮುಕುಟ ಧರ ದುರ್ಜನವನ ಕುಠಾರ ಕುಠಾರ ದುರ್ಜನವನ ಕುಠಾರ ನಿರ್ಜರ ಮಣಿದಯ ಪಾರ ವಾರ ಉದಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಅರ್ಜುನ ಕುಲಿದೊಂದು ಧ್ವಜವಾನಿಸಿ ನಿಂದು ಮೂರ್ಛೆ ಗವರಿವಂತೆ ಗರ್ಜನೆ ಮಾಡಿದೆ ದುಳಿ ಮೂರ್ಜಗದಲ್ಲಿ ಭಾವರ್ಜಿತ ನೆನೆಸು ಪವಮಾನ ಪವಮಾನ ಜಗದ ಪ್ರಾಣ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾದಿ ಗಿರ್ವಾಣ ಆದಿರ್ಗೆ ಜ್ಞಾನ ಧನಪಾಲಿ ಪವಾರಣ್ಯ ಧನಪಾಲಿ ಪವಾರಣ್ಯ ನಾನು ನಿರತದಲ್ಲಿ ಏನೇನೆಸಗಿದೆ ಮಾನಸಾದಿಕ ಮನಿನ ಗೊಪ್ಪಿಸಿದನು ಶ್ರೀ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ಪವನ ಈಗ ಎಂ ಬಾಲಮುರಳಿ ಕೃಷ್ಣ ಹಾಡಿರುವ ಪುರಂದರದಾಸರ ರಚನೆ ಏಳೇಳು ಸರಧಿಯು ಏಕವಾಗಿದೆ ಕಣ್ಯ ಹ್ಯಾಗೆ ಬಂದೆ ಹೇಳೋ ಕೋತಿ ಹ್ಯಾಗೆ ಬಂದೆ ಹೇಳೋ ಕೋತಿ ಏಳು ಶರಧಿಯು ಎನಗೆ ಏಳು ಕಾಲುವೆಯು ತೂಳಿ ಲಂಘಿಸಿ ಬಂದೆ ಭೂತ ತೂಳಿ ಲಂಘಿಸಿ ಬಂದೆ ಭೂತ ಏಳು ಸಮುದ್ರ ದೋಳಿರುವ ಮಕರಿ ಮತ್ಸ್ಯ ಹ್ಯಾಗೆ ಬಿಟ್ಟರು ಹೇಳೋ ಕೋತಿ ಹ್ಯಾಗೆ ಬಿಟ್ಟರು ಹೇಳೋ ಕೋತಿ ಏಳು ಸಮುದ್ರದ ಮಕರಿ ಮತ್ಸ್ಯದ ಕೂಡೆ ಮಾತಾಡಿ ಬಂದೇನೋ ಭೂತ ಮಾತಾಡಿ ಬಂದೇನೋ ಭೂತ ಲಂಕಾದ್ವಾರದೊಳೊಬ್ಬ ಲಂಕಿನಿ ಇರುವಳು ಹ್ಯಾಗೆ ಬಿಟ್ಟಳು ಹೇಳೋ ಕೋತಿ ಹ್ಯಾಗೆ ಬಿಟ್ಟಳು ಹೇಳೋ ಕೋತಿ ಲಂಕಿಣಿಯನ್ನು ಕೊಂದು ಶಂಕೆಯಿಲ್ಲದೆ ನಾನು ಬಿಂಕದಿಂದಲಿ ಬಂದೆ ಭೂತ ಬಿಂಕದಿಂದಲಿ ಬಂದೆ ಭೂತ ಕೊಂಬೆ ಕೊಂಬೆಗೆ ಕೋಟಿ ಮಂದಿ ರಾಕ್ಷಸರೀರೆ ಹ್ಯಾಗೆ ಬಿಟ್ಟರು ಹೇಳೋ ಕೋತಿ ಹ್ಯಾಗೆ ಬಿಟ್ಟರು ಹೇಳೋ ಕೋತಿ ಕೊಂಬೆ ಕೊಂಬೆಗೆ ಕೋಟಿ ಮಂದಿ ರಾಕ್ಷಸರನ್ನು ಕೊಂದಾಕಿ ಬಂದೇನೋ ಭೂತ, ಕೊಂದಾಕಿ ಬಂದೇನೋ ಭೂತ. ಯಾವೂರೋ ಎಲೋ ನೀನು, ಯಾವ ಭೂಮಿಯೋ ನಿಂದು, ಏಕೆ ಬಂದೆ ಹೇಳೋ ಕೋತಿ, ಏಕೆ ಬಂದೆ ಹೇಳೋ ಕೋತಿ. ಯಾವ ವನದೊಳಗೆ ಜಾನಕಿ ದೇವಿ ಇದ್ದಳು, ಅವಳ ನೋಡ ಬಂದೆ ಭೂತ, ಅವಳ ನೋಡ ಬಂದೆ ಭೂತ.